ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಎಂದು ಕರ್ನಾಟಕ ರಾಜ್ಯ ಮಟ್ಟದ ಬ್ಯಾಂಕರ್ ಸಮಿತಿ ಕೆನರಾ ಬ್ಯಾಂಕ್ನ ವಿಭಾಗೀಯ ಪ್ರಬಂಧಕ ಪ್ರದೀಪ್ ಕುಮಾರ್ ಹೆಚ್ ಹೇಳಿದ್ದಾರೆ. ಆಕಾಶವಾಣಿಗೆ ಮಾಹಿತಿ ನೀಡಿದ ಅವರು, ಎಲ್ಲಾ ಜಿಲ್ಲೆಯ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರು ಆರ್ಥಿಕ ಪರಿಪೂರ್ಣತಾ ಅಭಿಯಾನವನ್ನು ನಡೆಸಲಿದ್ದಾರೆ. ಈ ಮೂಲಕ ಗ್ರಾಮ ಪಂಚಾಯತ್ನಲ್ಲಿ 3 ತಿಂಗಳ ಕಾಲ ಅಭಿಯಾನ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಅರಳಿಗನೂರು ಕಡೆಯಿಂದ ಸಿರುಗುಪ್ಪ ಪಟ್ಟಣದ ಕಡೆಗೆ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಣೆ ಮಾಡುತ್ತಿದ್ದಂತಹ 3 ವಾಹನಗಳನ್ನು ಜಪ್ತಿ ಮಾಡಲಾಗಿದೆ. ಸುಮಾರು 385 ಅಕ್ಕಿ ಚೀಲಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಸಿರುಗುಪ್ಪ ತಾಲೂಕಿನ ಆಹಾರ ನಿರೀಕ್ಷಕ ಎಂ ವಿಜಯಕುಮಾರ್ ತಿಳಿಸಿದ್ದಾರೆ. ಸಿರುಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದೇಶದಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸವನ್ನು ಆಚರಣೆ ಮಾಡಲಾಯಿತು. ಬೆಳಗಾವಿಯಲ್ಲಿ ಇಂದು ಆಯೋಜನೆ ಮಾಡಲಾಗಿದ್ದಂತಹ ಕಾರ್ಗಿಲ್ ವಿಜಯೋತ್ಸವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಾಲ್ಗೊಂಡಿದ್ದರು. ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿಯ ಕಾಂಪೌಂಡ್ನಲ್ಲಿರುವಂತಹ ಕಾರ್ಗಿಲ್ ಸ್ತೂಪಕ್ಕೆ ಮಾಜಿ ಹಾಗೂ ಹಾಲಿ ಸೈನಿಕರು ಗೌರವ ಸಲ್ಲಿಸಿ ಕಾರ್ಗಿಲ್ ಯುದ್ದದಲ್ಲಿ ವೀರ ಮರಣ ಹೊಂದಿದ ಸೈನಿಕರಿಗೆ ಶ್ರದ್ದಾಂಜಲಿ ಸಲ್ಲಿಸಿದರು. ಕಾರ್ಗಿಲ್ ಯುದ್ದ ಗೆದ್ದ ನಂತರ ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಧಾರವಾಡದಲ್ಲಿ ಈ ಕಾರ್ಗಿಲ್ ಸ್ತೂಪ ನಿರ್ಮಾಣವಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2 ವರ್ಷಗಳಲ್ಲಿ ಎತ್ತಿನಹೊಳೆ ಯೋಜನೆ ಪೂರ್ಣ, ಅರಸೀಕೆರೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ. ಮಹದಾಯಿ ಯೋಜನೆಗೆ ಶೀಘ್ರವೇ ಅರಣ್ಯ ಇಲಾಖೆಯಿಂದ ಅನುಮತಿ, ಜಗದೀಶ್ ಶೆಟ್ಟರ್. ಬೆಂಗಳೂರಿನ ಸುರಂಗ ಯೋಜನೆ, ನಗರ ವಿಭಜನೆ ಕುರಿತಂತೆ ಅಧಿವೇಶನದಲ್ಲಿ ಪ್ರಸ್ತಾಪಿಸಲು ಬಿಜೆಪಿ ತೀರ್ಮಾನ. ಚಿಕ್ಕಮಗಳೂರಿನ ಬಿದಿರುತಳ ದಟ್ಟಾರಣ್ಯದಲ್ಲಿ ಚಾರಣ ಕೈಗೊಂಡಿದ್ದ ಬೆಂಗಳೂರಿನ 103 ಮಂದಿ ಪೊಲೀಸರ ವಶಕ್ಕೆ. ಜಪಾನ್ಗೆ ಸುರಕ್ಷಿತವಾಗಿ ತಲುಪಿದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ 4 ಆನೆಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಹಣ್ಣಿನ ಬೆಳೆಗಳ ಕೃಷಿ ಅನುಭವ, ಈ ಕುರಿತು ಜೊಯ್ಡಾ ಗುಂದದ ತಿಮ್ಮಪ್ಪ ದೇಸಾಯಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿ. ತಿಮ್ಮಪ್ಪ ದೇಸಾಯಿ ಅವರೇ, ನಮಸ್ಕಾರ. ನಮಸ್ತೆ, ನಮಸ್ತೆ. ಸಾಂಪ್ರದಾಯಿಕವಾಗಿ ಅಡಿಕೆ ಕೃಷಿನ ನೀವು ಮಾಡಿಕೊಂಡು ಬಂದಂತವರು ಗುಂದ ಪ್ರದೇಶದಲ್ಲಿ, ಇಲ್ಲಿ ಹಣ್ಣಿನ ಬೆಳೆಗಳಿಗೆ ಎಷ್ಟರ ಮಟ್ಟಿಗೆ ಅವಕಾಶ ಇದೆ, ಈ ಹಣ್ಣಿನ ಬೆಳೆಗಳಲ್ಲಿ ನಿಮಗೆ ಹೇಗೆ ಆಸಕ್ತಿ ಬಂತು ಅಂತ ಹೇಳ್ತೀರಿ? ನಾನು ಮೊದಲಿಂದಲೂ ನನಗೆ ಈ ಕೃಷಿ ಮತ್ತು ಹಣ್ಣು ಹೂವು ಇದ್ರ ಬಗ್ಗೆ ತುಂಬಾ ಆಸಕ್ತಿ. ನಾನು ಬೆಂಗಳೂರು ಮಂಗಳೂರು ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತೇನೆ. ಹೋದಲ್ಲಿ ಎಲ್ಲರೂ ಯಾವುದೋ ಒಂದು ಕಾಂಪೌಂಡ್ನಲ್ಲಿ ಒಳ್ಳೆಯ ಹಣ್ಣಿನ ತೋಟ, ಅಡಿಕೆ ತೋಟ, ಈ ರೀತಿ ಹೂವಿನ ಇದ್ಕೊಂಡ್ರೆ ಅದೊಂದು ನಮ್ಮ ಆಕರ್ಷಣೆ. ಆ ರೀತಿ ನಮ್ಗೆ ಅನಿಸಿದ್ದ ಕಂಡದ್ದನ್ನು ನಾನಲ್ಲಿ ನರ್ಸರಿಗೆ ಹೋಗಿ ಅಥವಾ ಯಾರೋ ಮನೆ ಇದ್ರೆ ಅವರನ್ನು ಪರಿಚಯ ಮಾಡಿಕೊಂಡು ಗಿಡ ತಂದು ಹಚ್ಚಿ ನಾನು ಸಾಕಷ್ಟು ಹೂವಿನ ಗಿಡ ಮಾಡ್ತೇನೆ. ಹಣ್ಣಿನ ಗಿಡದ ಬಗ್ಗೆ ಈಗ ಜಾಸ್ತಿ ವ್ಯಾಮೋಹ ಬರ್ತಾ ಇದೆ. ಹಣ್ಣಿನ ಗಿಡ ಮಾಡ್ಲಿಕ್ಕೆ ಈ ರೀತಿ ನನಗೆ ಆಸಕ್ತಿ ಬಂತು. ಈಗ ರಸ್ತೆ ಬದಿಯಲ್ಲಿ ಸಾಕಷ್ಟು ಹಣ್ಣಿನ ಗಿಡಗಳನ್ನ, ಹೂವಿನ ಗಿಡಗಳನ್ನ ಮಾರಾಟ ಮಾಡೋದನ್ನ ನಾವು ನೋಡ್ತಾ ಇರ್ತೀವಿ. ಅದು ಅಧಿಕೃತವಾಗಿ ಒಂದು ನರ್ಸರಿಯೇ ಆಗಿರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಈ ಗುಣಮಟ್ಟದ ಬಗ್ಗೆ ನಾವು ಹೇಗೆ ಖಾತ್ರಿಪಡಿಸಿಕೊಳ್ಬೇಕು ಅಂತ? ಈಗ ನಾವು ನರ್ಸರಿಗೆ ಹೋಗಿ ಎಲ್ಲೋ ನರ್ಸರಿ, ನಾನು ಸೌತ್ ಕೆನರಾದಲ್ಲಿ ಹೆಚ್ಚಿನ ನರ್ಸರಿಗಳಿವೆ ಮತ್ತು ಉತ್ತರ ಕರ್ನಾಟಕದಲ್ಲಿ ಎಲ್ಲೂ ನೋಡಿಲ್ಲ. ಅಲ್ಲಿಂದ ತಗೊಂಡೋಗಿ ಬೇರೆ ರೈತರು ಮಾಡಿದ್ದು ಅವರು ಸಕ್ಸಸ್ ಆಗಿದ್ದನ್ನು ಹೇಳಿ ಕೇಳಿ ನೋಡಿ ಅವರ ಮಾರ್ಗದರ್ಶನದಲ್ಲಿ ನಾನು ಇಂಥ ನರ್ಸರಿಯಲ್ಲಿ ಒಳ್ಳೆ ಸಿಗ್ತದೆ, ಇಂಥ ನರ್ಸರಿಯಲ್ಲಿ ಒಳ್ಳೆ ಗಿಡಗಳು ಸಿಗ್ತದೆ, ಗುಣಮಟ್ಟದ ಗಿಡ ಸಿಗ್ತದೆ ಅಂತೇಳಿ ಹೇಳಿ ಕೇಳಿ ಮಾಡಿ ಆ ಥರದ ಗಿಡಗಳನ್ನು ತಂದು ನಾನು ಮಾಡಿದ್ದೇನೆ. ನನಗೆ ತಂದಂತಹ ಗಿಡದಲ್ಲಿ ಯಾವುದು ಈವರೆಗೆ ಕಾಯಿ ಆಗದೇ ಇಲ್ಲ, ಚೆನ್ನಾಗಿ ಆಗ್ತಾ ಇದೆ. ಈಗ ನೀವು ಬೆಳೆದಿರುವಂತಹ ಒಂದು ಹಣ್ಣಿನ ಗಿಡಗಳ ಒಂದು ಪರಿಚಯವನ್ನು ಮಾಡಿಕೊಡಿ. ಯಾವ ಯಾವ ಗಿಡಗಳನ್ನು ಆಯ್ಕೆ ಮಾಡಿಕೊಂಡಿದ್ರಿ ಮತ್ತು ದೇಶೀಯವಾಗಿ ಬೆಳೆಯುವಂತಹ ಗಿಡಗಳು ಮಾತ್ರವೋ ಅಥವಾ ಹೊರಗಿನಿಂದ ದೇಶದಲ್ಲೂ ಕೂಡ ಗಿಡಗಳ ಒಂದು ಆಯ್ಕೆಯನ್ನು ಮಾಡಿಕೊಂಡಿದ್ದೀರ? ಈಗ ನಾವು ನರ್ಸರಿಯಲ್ಲಿ ಯಾವ್ದು ಕಂಡಿತ್ತು ತಗೊಂಡ್ಬಂದೇವೆ ಒಂದು. ಆಮೇಲೆ ಅಲ್ಲಿ ನೋಡಿ ಇದು ಮಿಯಾಜಾಕಿ ಅಂತ ಹೇಳಿ, ಇದು ಬೇರೆ ದೇಶದ್ದು, ಇದು ಇದನ್ನು ನೀವು ಮಾಡಿ ಅಂತ ಅದು ಗಿಡ ತಗೊಂಡ್ಬಂದೆ. ಆಮೇಲೆ ಯಾವುದು ಥೈಲ್ಯಾಂಡ್ ವ್ಯಾರಂಟಿ ಮಾವು ವರ್ಷಕ್ಕೆ 2 ಸಲ ಆಗ್ತದೆ ಅಂತ ಅದು ತಗೊಂಡ್ಬಂದೆ. ಅದು ಈಗ 2 ವರ್ಷಕ್ಕೆ ನನಗೆ ಮಾವು ಆಯ್ತು. ಈ ಸಲ 2 ಮಾವಿನಕಾಯಿ ಆಗಿದೆ, ತುಂಬಾ ಸಂತೋಷ ಆಗ್ತದೆ. ನಾವು ಎಷ್ಟೋ ಮಾವಿನ ಗಿಡ ತಂದ್ರೆ 10 ವರ್ಷ ಆದ್ರೂ ಮಾವಿನಕಾಯಿ ಆಗದ್ದು ಇದೆ ನಂದು, ಎಲ್ಲೋ ನೀವು ಹೇಳ್ದಂಗೆ ರೋಡ್ ಸೈಡ್ ಅಲ್ಲಿ ತಗೊಂಡ್ಬಂದಿದ್ದು. ಈಗ ನಾವು ನರ್ಸರಿಲಿ ತಗೊಂಬಂದಿದ್ದ, ಎಲ್ಲಿ ನಾನು ಈಸ್ಟ್ ವೆಸ್ಟ್ ನರ್ಸರಿ ಕಾಪುದಿಂದ ತಗೊಂಬರ್ತಾ ಇದ್ದೇನೆ, ನನಗೆ ಯಾವ ಗಿಡನೂ ಇದಾಗಿಲ್ಲ. ಅಲ್ಲಿಂದ ನಾನು ತಗೊಂಬಂದಿದ್ದೇನೆ, ತಂದಂತ ಗಿಡ ನನಗೆ ಸಕ್ಸಸ್ ಆಗಿದೆ. ಮಾವು ಎಷ್ಟೋ ಗಿಡಗಳನ್ನು ತಗೊಂಬಂದಿದ್ದೆ, ಎಲ್ಲ ಸಕ್ಸಸ್ ಆಗಿದೆ ನನಗೆ. ಈಗ ಯಾವುದೇ ಒಂದು ಹಣ್ಣಿನ ಗಿಡವನ್ನ ನೀವು ತೋಟದಲ್ಲಿ ನೆಡುವುದಕ್ಕಿಂತ ಮೊದಲು ಅದರ ಹಿನ್ನೆಲೆ, ಅದರ ಒಂದು ಅಧ್ಯಯನ ಏನಾದರೂ ಮಾಡ್ತಿರೋ ಅಥವಾ ಬೇರೆ ತೋಟಗಳನ್ನ ವೀಕ್ಷಣೆ ಮಾಡ್ತೀರಾ? ಇಲ್ಲ, ಕಡಿಮೆ ತೋಟ ವೀಕ್ಷಣೆ ಮಾಡಿದ್ದು ಕಡಿಮೆ. ಆದ್ರೂ ನಾನು ಅದು ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡು ಅಲ್ಲಿ ನೋಡಿ ನಮ್ಗೆ ಯಾವ್ದೋ ಒಂದು ಹಣ್ಣು ಆಕರ್ಷಣೆ ಆಯ್ತು ಅಂದ್ರೆ ಅದು ಎಲ್ಲಿ ಸಿಗ್ತದೆ ಅದನ್ನ ತಗೊಂಬರು. ಈಗ ಒಂದು ಗಿಡ ಯಾವ್ದೋ ಒಂದು ಹಲಸಿನ ಗಿಡ 150 ರೂಪಾಯಿಗೆ ಯಾವ್ದೋ ಒಂದು ನರ್ಸರಿಯಲ್ಲಿ ಸಿಗ್ತದೆ ಅಂದ್ರೆ ಆ 150 ರೂಪಾಯಿ ಗಿಡಕ್ಕೆ ನನ್ಗೆ ಎಷ್ಟು ಆಸಕ್ತಿ ಅಂದ್ರೆ ಅದಕ್ಕೆ 2000 ರೂಪಾಯಿ ಖರ್ಚು ಮಾಡಿದ್ರು ಆ 150 ರೂಪಾಯಿ ಗಿಡತ್ತ ನಾನ್ ಮಾಡ್ಬೇಕು ಹೇಳುವಂತದ ಆಸಕ್ತಿ ನಮ್ದು. ಸ್ವಲ್ಪ ನಿಮ್ಮ ಗಿಡಗಳ ಪರಿಚಯ ಮಾಡ್ಕೊಳ್ಳಿ. ಈಗ ಮಾವಿನಲ್ಲಿಯೂ ಕೂಡ ಸಾಕಷ್ಟು ತಳಿಗಳಿವೆ, ಹಲಸಿನಲ್ಲಿಯೂ ಕೂಡ ಸಾಕಷ್ಟು ತಳಿಗಳಿವೆ, ಏನೇನು ವಿಶೇಷ ತಳಿಗಳು ನಿಮ್ಮಲ್ಲಿ ಲಭ್ಯ ಇದೆ? ಇಲ್ಲ, ಅದೇ ಒಂದು ಥೈಲ್ಯಾಂಡ್ ವೆರೈಟಿ ಅಂತ ಹೇಳಿ ಅದು ಈ ಸಲ 2 ಆಯ್ತು. ಆಮೇಲೆ ಹಲಸು ಇದೆ, ಮಾವಿನಲ್ಲಿ ಹೇಳ್ತೇನೆ ನಾನೀಗ. ಆಮೇಲೆ ಮಾವು ಮಲ್ಲಿಕ ತಂದು ಹಚ್ಚಿದ್ದೇನೆ, ಅದು ಒಂದೆರಡು ಕಾಯಿ ಬಿದ್ದು ಇದೋಯ್ತು, ಉಳಿಲಿಲ್ಲ, 4-5 ವರ್ಷ ಆಯ್ತು. ಆಮೇಲೆ ಇನ್ನೊಂದು 2-3 ತಳಿ ಇದೆ, ಅದು ನಮ್ದು ಹೆಸರು ಗೊತ್ತಿಲ್ಲ. ಮತ್ತೊಂದು ಮಾವಿನ ಗಿಡ ತಗೊಂಬಂದೇನೆ ನಾನು, ಅದು ಫುಲ್ ಕಾಫಿ ಕಲರ್ ಗಿಡ, ಅದು ಹೂ ಬರ್ತದೆ ಹೋಗ್ತದೆ, ಅದು ಸ್ವಲ್ಪ ಲೇಟ್ ಆಗ್ಬಹುದು ನಮ್ಮ ವೆರೈಟಿಗೆ, ಅದು ಥೈಲ್ಯಾಂಡ್ ವೆರೈಟಿ ಅಂತ ಹೇಳಿದ್ದಾರೆ. ಆಮೇಲೆ ಪೇರ್ಲೆ ಹಣ್ಣಲ್ಲಿ ಕೆಜಿ ಪೇರ್ಲು ಅಂತ ಹೇಳಿದೆ, ಅದು ನಮ್ಮಲ್ಲಿ ಈಗ ಆಗ್ತಾ ಇದೆ. ಆಮೇಲೆ ಮತ್ತೊಂದು ರೆಡ್, ಅದು ಥೈಲ್ಯಾಂಡ್ ವೆರೈಟಿ ಅಂತ ಹೇಳಿದ್ದಾರೆ, ಅದು ಎಲೆ ಕಾಂಡ ಎಲ್ಲವೂ ಕಾಫಿ ಕಲರು, ಅದು ಬೀಟ್ರೂಟ್ ಕಲರ್ ಇಂದ ಪೇರ್ಲೆ, ಈಗಲೂ ನಮ್ಮಲ್ಲಿ ಇದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಲಕ್ಷ್ಮಣ ಫಲ ಇದೆ, ಲಕ್ಷ್ಮಣ ಫಲ ಎಲ್ಲರಿಗೂ ಗೊತ್ತಿದೆ. ಆಮೇಲೆ ವಾಟರ್ ಆಪಲ್, ಪಿಯರ್, ಆಮೇಲೆ ಲಿಚ್ಚಿ, ಅಂಜೂರ, ಈ ತರ ಮುಸುಂಬಿ, ಸಂತ್ರಿ, ಆಮೇಲೆ ನಾವು ತೋರಂಚಿ ಹೇಳ್ತೇವೆ ಅದಿದೆ ಲೋಕಲ್ ಭಾಷೆಯಲ್ಲಿ, ಅದಕ್ಕೆ ಇದಂತ ಹೇಳ್ತಾರೆ ಗೊತ್ತಿಲ್ಲ. ಆಮೇಲೆ ಚಿಕ್ಕು ಸಾಕಷ್ಟು ಇದೆ, ಚಿಕ್ಕು ಈ ಸಲ ನಾನು ಒಂದು ಗಿಡ ತಂದೆ, ಅದು ಯಾವುದು ಬನಾನ ಚಿಕ್ಕು ಅಂತೆ, ಅದಿನ್ನು ಕಾಯಿ ಆಗಿಲ್ಲ, ಹೀಗೆ ತುಂಬಾ. ಆಮೇಲೆ ಈಗ ಅಮಟೆಕಾಯಿ ಅಂತೇಳಿ ನಾವು ಸಾಂಬಾರು ಪದಾರ್ಥಕ್ಕೆಲ್ಲ ಉಪಯೋಗಿಸ್ತೇವೆ, ದೊಡ್ಡ ಗಿಡ ಆಗ್ತದೆ ನಮ್ಮಲ್ಲಿ ಲೋಕಲ್ ಅಲ್ಲಿ. ಆದ್ರೆ ನಾನು ಅಲ್ಲಿಂದ ಕುಬ್ಜ ಗಿಡವನ್ನು ತಗೊಂಬಂದಿದ್ದೀನಿ, ಅದು ಕಸಿ ಕಟ್ಟಿದ್ದು, ಅದು ಈಗ 6-7 ವರ್ಷದಿಂದ ನಮ್ಮಲ್ಲಿ ಯಾವಾಗಲೂ ಆ ಗಿಡಕ್ಕೆ ಅಮಟೆಕಾಯಿ ಇಲ್ಲಾಳೆ ಆಗುದಿಲ್ಲ. ಆ ರೀತಿ ಅದೊಂದು ಗಿಡ ನಮ್ಮನ್ನು ತುಂಬಾ ಆಕರ್ಷಣೆ ಮಾಡಿದ್ದು, ಫಸ್ಟ್ ಗೆ ನಮ್ಗೆ ಅಮಟೆಕಾಯಿ ಗಿಡ, ಅದು ನಾವು ತರುವಾಗಲೇ ಅದಕ್ಕೆ ಕಾಯಿತ್ತು, ಈವರೆಗೂ ಅದಕ್ಕೆ ಕಾಯಿ ಇಲ್ಲಾಳೆ ಆಗ್ಲಿಲ್ಲ, ಈಗಲೂ ಒಂದು 30-40 ಕಾಯಿ ಇದೆ. ಆ ಕಾಯಿ ಕೊಯ್ದು ನಾವು ಉಪಯೋಗಿಸೋಣ, ಮತ್ತೆ ಅದಕ್ಕೆ ಹೂ ಬರ್ತದೆ, ಕಾಯಿ ಆಗ್ತದೆ. ಈ ರೀತಿ ನಮ್ಗೆ ಒಂದೊಂದು ಗಿಡಗಳು ನನ್ನನ್ನು ಆಕರ್ಷಣೆ ಮಾಡಿ ಇನ್ನೂ ಹೆಚ್ಚೆಚ್ಚು ಗಿಡಗಳನ್ನು ಮಾಡಬೇಕು, ಮತ್ತೆ 16 ಜನರಿಗೆ ಆ ಗಿಡ ಪರಿಚಯ ಮಾಡಿ ರೈತರೆಲ್ಲ ಅದನ್ನು ಮಾಡಬೇಕು. ಆಮೇಲೆ ಈಗ ಆಗುವಂತ ಹಣ್ಣನ್ನ ನಾನು ಯಾರಿಗೂ ವ್ಯಾಪಾರ ಮಾಡುವುದಿಲ್ಲ, ಬಂದಂತ ರಿಲೇಷನ್ಗೆ ನೆಂಟರು ಅವರವರು ಬರ್ತಾರೆ, ಶಾಲೆ ಮಕ್ಕಳು ಕೇಳ್ತಾರೆ, ಕೂಲಿ ಕೆಲಸ ಎಲ್ಲರಿಗೂ ಅದನ್ನು ಕೊಡ್ತೇನೆ ಉಚಿತವಾಗಿ. ನಾನು ಎಷ್ಟೇ ಮಾಡಿದ್ರು ನನ್ನ ಜೀವನದಲ್ಲಿ 100 ಗಿಡಗಳನ್ನು ಮಾಡಬೇಕು ಅಂತ ಆಸಕ್ತಿ ಇದೆ, ಯಾರಿಗೂ ನಾನು ಸೇಲ್ ಮಾಡುವುದಿಲ್ಲ. ಕೆಲವರು ಕೇಳ್ತಾರೆ ನೀವು ದುಡ್ಡಿಗೆ ಅಷ್ಟು ಹಣ್ಣು ನಾನು ಕೊಡಿ ಅಂತ ಹೇಳ್ತಾರೆ. ನಮ್ಮದು ಈ ಸಲ ವಾಟರ್ ಆ್ಯಪಲು 1000 ಆಗಿತ್ತು. ಇಲ್ಲ, ದುಡ್ಡಿಗೆ ನಾನು ಯಾರಿಗೂ ಕೊಡುವುದಿಲ್ಲ, ನಿಮಗೆ ಒಬ್ರು ಮಾತ್ರ ನೀವು ತಿಂತೀರಿ ದುಡ್ಡಿಗೆ ಕೊಟ್ರೆ. ನಾನು ಹೀಗೆ ಶಾಲೆ ಮಕ್ಕಳಿಗೆ ಅವರಿಗೆ ಇವರಿಗೆ ಕೊಟ್ರೆ 10 ಜನರಿಗೆ ಅದು ಮುಟ್ತದೆ, ಹಕ್ಕಿ ತಿಂತದೆ, ಪ್ರಾಣಿ ಪಕ್ಷಿಗಳಿಗೂ ಅದು ಇದಾಗಬೇಕು. ಕೆಲವು ಹಲಸಿನಕಾಯಿ ಎಲ್ಲ ಮಂಗನೂ ತಿಂತದೆ, ನಾವು ಮಂಗನಿಗೆ ಜಾಸ್ತಿ ಇದು ಮಾಡುವುದಿಲ್ಲ. ನಮಗೆ 10 ಆದ್ರೆ 4 ಸಿಕ್ಕಿದ್ರು ಸಾಕು, ಉಳಿದದ್ದು ಪ್ರಾಣಿ ಪಕ್ಷಿ ತಿನ್ಲಿ, ಈ ರೀತಿ ನಂದು ಮೆಂಟಾಲಿಟಿ ಇದೆ. ಈಗ ಪ್ರತ್ಯೇಕವಾಗಿ ಹಣ್ಣುಗಳ ಒಂದು ಗಿಡಗಳನ್ನು ನೆಟ್ಟು ಒಂದು ತೋಟವನ್ನು ಮಾಡುವಂತಹದ್ದು ಒಂದು ವಿಧವಾದ್ರೆ, ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿಯೂ ಕೂಡ ಈ ಹಣ್ಣಿನ ಗಿಡಗಳನ್ನ ನಾಟಿ ಮಾಡಬಹುದು, ನಿಮ್ಮ ಆಯ್ಕೆ ಯಾವುದು? ಇಲ್ಲ, ಅದಕ್ಕೆ ಪ್ರತ್ಯೇಕ ಮಾಡಿದ್ರೆ ಒಳ್ಳೇದು, ಆದ್ರೆ ನಮ್ಗೆ ಆ ತರ ಅವಕಾಶ ಇಲ್ಲ. ನಮಗೆ ಇರುವ 1.5 ಎಕರೆಯಲ್ಲಿ ನಾನು ಸೈಡಿಗೆ ಮನೆ ಸುತ್ತಮುತ್ತಲು ಗಿಡ ಮಾಡಿದ್ದೇನೆ, ಅದರ ಹಣ್ಣುಗಳಿಗೆ ಸಪರೇಟ್ ಇದ್ರೆ ಒಳ್ಳೇದು. ಈಗ ಅಡಿಕೆ ತೋಟದಲ್ಲಿ ಸೈಡಿಗೆ ಹಚ್ಚಿದ ಕೂಡ ಅದರ ನೆರಳಿಗೆ ಯಾವುದೇ ಗಿಡ ತುಂಬಾ ದಷ್ಟಪುಷ್ಟವಾಗಿ ಎತ್ತರಕ್ಕೆ ಬೆಳೆಯುವುದಿಲ್ಲ. ಈಗ ಸಪರೇಟ್ ಇದ್ರೆ ಅದು ತುಂಬಾ ಅಗಲವಾಗಿ ಗಿಡ ಬೆಳೀತದೆ, ಹಣ್ಣು ಜಾಸ್ತಿ ಕೊಡ್ತದೆ, ಈ ರೀತಿ ನಮ್ದು ಅಭಿಪ್ರಾಯ. ಅದೇ ಅಡಿಕೆ ತೋಟದಲ್ಲಿ ನೆರಳು ಜಾಸ್ತಿ ಆಗ್ತದೆ, ಜೊತೆಗೆ ಸೋಗೆ ಬಿದ್ದು ಕೂಡ ಹಾನಿಯಾಗುವ ಸಾಧ್ಯತೆ ಇರ್ತದೆ, ಸೋಗೆ ಬೀಳ್ತದೆ ಎಲ್ಲ ಹಾನಿ ಆಗ್ತದೆ, ತೆಂಗಿನ ಹೆಡೆ ಬಿದ್ರೆ ಅದು ಮುರಿದೇ ಹೋಗ್ತದೆ ಗಿಡ. ಈಗ ಪ್ರಾಥಮಿಕ ಹಂತದಲ್ಲಿ ಅಂದ್ರೆ ನೆಟ್ಟ ವರ್ಷದಲ್ಲೆಲ್ಲ ಒಂದು ನಿರ್ವಹಣೆ ಕ್ರಮ ಅಂದ್ರೆ ಏನೇನು ಮಾಡಬೇಕಾಗ್ತದೆ ಈ ಹಣ್ಣಿನ ಗಿಡಗಳಲ್ಲಿ? ಇಲ್ಲ, ನಾನು ಈ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತೇವಲ್ಲ, ಅದನ್ನು ನಾವು ಕೊಟ್ಟಿಗೆ ತೊಳೆದು ಬೆಳಿಗ್ಗೆ ಅದರದ್ದು ಗೋಮೂತ್ರ, ಗೋಮಯ, ನೀರು ಎಲ್ಲ ಮಿಕ್ಸ್ ಆಗಿದ್ದು ಒಂದು ಹೊಂಡಕ್ಕೆ ಹೋಗಿ ಬೀಳ್ತದೆ, ಆ ಹೊಂಡದಲ್ಲಿರುವಂತ ಅದನ್ನೇ ನಾವು ಗಿಡಗಳಿಗೆ ತಗೊಂಡೋಗಿ ಹಾಕ್ತೇನೆ. ನಾನು ಯಾವ್ದು ರಾಸಾಯನಿಕವನ್ನು ಯಾವ ಗಿಡಕ್ಕೂ ಬಳಸಲಿಲ್ಲ, ಇನ್ನು ಬಳಸುದು ಇಲ್ಲ ನಾನು. ಇಷ್ಟು ಸರಿ ಏನಾಗ್ತದೆ ಅಂದ್ರೆ, ಈಗ ನರ್ಸರಿಯಿಂದ ತಂದಿರುವಂತಹ ಈ ಹಣ್ಣಿನ ಗಿಡಗಳನ್ನ, ಗಿಡ ಚಿಕ್ಕದಿರ್ತದೆ, 1 ಅಡಿಗಿಂತಲೂ ಕಡಿಮೆ ಇರ್ತದೆ, ಇಂಥ ಗಿಡವನ್ನು ನಾಟಿ ಮಾಡುವ ಸಂದರ್ಭದಲ್ಲಿ ಎಷ್ಟೋ ಸಾರಿ ಆ ರೈತರು ಎಡವುತ್ತಾರಂತಲೇ ಕಾಣುತ್ತದೆ. ಯಾಕಂದ್ರೆ ದೊಡ್ಡ ಗುಂಡಿಯನ್ನ ಮಾಡಿ ಗಿಡವನ್ನ ನೆಡುವುದಿಲ್ಲ, ಚಿಕ್ಕ ಗುಂಡಿ ಮಾಡಿ ಒಂದು ಫೀಟ್ ಗುಂಡಿಯು ಕೂಡ ಸಾಕಾಗ್ತದೆ ಅಂತ. ನಿಜವಾಗಿ ಹೇಗೆ ನಾಟಿ ಮಾಡಬೇಕು? ಇಲ್ಲ, ಅದು ನಾವು ಒಂದು ಅಂದಾಜಿಗೆ ನಾವು ಇದು ಮಾಡ್ತೇವೆ, ಅದರದ್ದು ನಿಜವಾದ ವೈಜ್ಞಾನಿಕವಾಗಿ ಎಷ್ಟು ಮಾಡಬೇಕು ಆ ಮಾಹಿತಿ ಅಷ್ಟು ಮಾಹಿತಿ ಇಲ್ಲ. ನಾವು ಒಂದು ಅಂದಾಜು ಅಡಿಕೆ ಗಿಡಕ್ಕೆಲ್ಲ 2x2 ಮಾಡ್ತೇವಲ್ಲ, ಆ ರೀತಿ ಮಾಡಿ ನಾ ಎಲ್ಲ ಗಿಡ ಹಚ್ಚಿದ್ದೇನೆ. ವೈಜ್ಞಾನಿಕವಾಗಿ ಅದು ಯಾವ್ಯಾವ ಹಣ್ಣಿಗೆ ಎಷ್ಟೆಷ್ಟು ಅಂತ ಇರಬಹುದು, ನಾವು ಆ ವಿಷಯದಲ್ಲಿ ಅಷ್ಟು ಅಧ್ಯಯನ ಮಾಡಿಲ್ಲ. ಸರಿ ಸರಿ. ಆಮೇಲೆ ಈಗ ಮಳೆಗಾಲ ಮುಗಿಯುತ್ತಾ ಇರುವ ಸಂದರ್ಭದಲ್ಲಿ ನಾಟಿ ಮಾಡೋದಕ್ಕೆ ಒಳ್ಳೇದು ಅಂತ ಹೇಳ್ತೀವಿ, ಮಳೆಗಾಲದಲ್ಲಿ ನೆಟ್ಟರೆ ಏನು ಕೊಳೆಯುವ ಸಾಧ್ಯತೆ ಇದೆಯಾ? ಅಲ್ಲ, ಕೆಲವು ಈಗ ಗಟ್ಟಿ ಗಿಡಗಳು, ಈಗ ಚಿಕ್ಕು ಆಮೇಲೆ ಮಾವು ಇದೆಲ್ಲ ಮಳೆಗಾಲದಲ್ಲೂ ಹಚ್ಚಬಹುದು, ಯಾವ ಟೈಮ್ನಲ್ಲೂ ಹಚ್ಚಬಹುದು ಮಳೆಗಾಲದಲ್ಲಿ. ಆದ್ರೆ ಕೆಲವು ಮಿದು ಜಾತಿ ಸ್ಮೂತ್ ಆಗಿರ್ತವೆ, ಅಂತ ಗಿಡಗಳು ನಾವು ತುಂಬಾ ಮಳೆ ಮುಗಿದು ಕೊಡ್ಲೆ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ದಲ್ಲಿ ಹಚ್ಚೋದು ಒಳ್ಳೇದು. ಅಂಟೆಕಾಯಿಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿ, ಚಿಕ್ಕ ಗಿಡದಲ್ಲಿಯೂ ಕೂಡ ನಿಮ್ಮ ಮನೆಗೆ ಖರ್ಚಿಗೆ ಬೇಕಾದಷ್ಟು ಸಿಗ್ತದೆ ಅಂತ ಹೇಳಿ, ಇದರ ನಿರ್ವಹಣೆ ಅಂದ್ರೆ ಏನೇನ್ ಮಾಡ್ತೀರಿ? ಅದು ಬೊನ್ಸಾಯಿ ಗಿಡ, ಅದಕ್ಕೆ ನಾವು ನಿರ್ವಹಣೆ ಏನೂ ಇಲ್ಲ, ಅಂಟೆಕಾಯಿ ಗಿಡಗಳಿಗೆ ಖರ್ಚೇ ಇಲ್ಲ. ಎಲ್ಲೋ ನಾವು ವಾರದಲ್ಲಿ ಒಂದ್ 2-3 ದನದ ಗೋಮೂತ್ರ ಇದನ್ನು ತಗೊಂಡೋಗಿ ಒಂದೊಂದು ಕೊಡಪನ ಹಾಕ್ತೇವೆ, ಬಿಟ್ರೆ ಯಾವ ರಾಸಾಯನಿಕವನ್ನು ಉಪಯೋಗಿಸುದಿಲ್ಲ, ಯಾವ ವಿಶೇಷ ಗೊಬ್ಬರವನ್ನು ನಾವು ಉಪಯೋಗಿಸುದಿಲ್ಲ. ಸಹಜವಾಗಿ ಪ್ರಕೃತಿಯಲ್ಲಿ ಸಿಗುವಂತ ಸ್ವಲ್ಪ ಸೊಪ್ಪು, ಆಮೇಲೆ ನಾವು ಭೂಮಿಯ ಮೇಲ್ಮಣ್ಣು, ಬೆಟ್ಟದ ಮೇಲ್ಮಣ್ಣು, ದೆರಕು ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ತೇವೆ, ಬಿಟ್ರೆ ಮತ್ತೆ ಬಳಸುವುದಿಲ್ಲ. ತುಂಬಾ ಚೆನ್ನಾಗಿ ಬರ್ತದೆ. ಅಂದ್ರೆ ಮನೆ ಅಂಗಳದಲ್ಲಿ ಇದೆಯದು? ಅಂಗಳದಲ್ಲಿ ಕಾಣ್ತದೆ, ಅಂಗಳದಿಂದ ಕಾಣುವಂಗೆ ಹತ್ತಿರ ಹಚ್ಚಿದ್ದೇವೆ ನಾವು. ಈಗ ಕಾಡು ಪ್ರಾಣಿಗಳ ಹಾವಳಿ ಎಲ್ಲ ಹೇಗಿದೆ ಹಣ್ಣಿನ ಗಿಡಗಳಿಗೆ? ಇದೆ, ನಮ್ಮಲ್ಲಿ ಮಂಗ ಮತ್ತು ಜಿಂಕೆ ಆಮೇಲೆ ಹಂದಿ ಕಾಟ ಇದೆ. ಈ ಕುಬ್ಜ ಗಿಡ ನಮ್ದು ಹಲಸಿನಕಾಯಿ ನೆಲದ ಬುಡದಲ್ಲಿಂದ ಬರ್ತದೆ, ನಾವು ಅದನ್ನು ತುಂಬಾ ಬೆಳಿಲಿಕ್ಕೆ ಕೊಡುದಿಲ್ಲ, ಅದು ಹಂದಿ ಮುಳ್ಳಂದಿ ಎಲ್ಲ ತಿಂತದೆ. ನಮ್ದು ಪ್ರಥಮ ವರ್ಷದಲ್ಲಿ ನಮಗಾಗಿದ್ದು ಪ್ರಾಣಿಗಳ ಪಾಲಾಗಿದೆ, ಅದ್ರ ನಂತರ ನಾವು ಫಸ್ಟಿಗಾಗಿದ್ದನ್ನು ಸ್ವಲ್ಪ ಎಷ್ಟು ದೊಡ್ಡದ ಕೂಡ ಅದನ್ನು ಪದಾರ್ಥಕ್ಕೆ ಬಳಸಿ ಖಾಲಿ ಮಾಡ್ತೇವೆ. ಸ್ವಲ್ಪ ಸ್ವಲ್ಪ ಎತ್ತರಕ್ಕಾಗಿದ್ದು ನಮಗೆ ತಿನ್ಲಿಕ್ಕೆ ಸಿಗ್ತದೆ. ನಿರ್ವಹಣೆ ಅಂದ್ರೆ ಇದು ನಮ್ದು ವೈಲ್ಡ್ ಲೈಫ್ ಆದಕ್ಕೆ ನಾವು ಪ್ರಾಣಿಗಳ ಜೊತೆನೆ ಬದುಕಬೇಕಾಗಿದೆ, ಪ್ರಾಣಿಗಳ ರಕ್ಷಣೆ ಜೊತೆಗೆ ನಮ್ಮ ರೈತರ ರಕ್ಷಣೆನೂ ಆಗ್ಬೇಕಾಗಿದೆ. ಏನು, ನಾವು ನಮ್ಮಲ್ಲಿ ಒಂದು ಸಾಕು ನಾಯಿ ಇದೆ, ಆ ಸಾಕು ನಾಯಿ ಮೇಲೆ ಎಲ್ಲ ನಮ್ಮ ಈ ಹಣ್ಣಿನ ಒಂದು ರಕ್ಷಣೆ ಆದ ಮೇಲಿದೆ. ಮತ್ತು ಮಂಗ ಎಲ್ಲ ಬಂದ ಕೂಡಲೇ ನಮ್ಮ ಸಾಕು ನಾಯಿ ಮಂಗಗಳಿಗೆ ಓಡಿಸ್ತದೆ. ಈಗ ಎಷ್ಟು ಸರಿ ಈಗ ಆಪಲ್ ನಂತರದ್ದು ಅಥವಾ ದ್ರಾಕ್ಷಿ ಅಂತಹ ಬೆಳೆಯನ್ನು ಕೂಡ ನೆಟ್ಟು ಬೆಳೆಸುವಂತಹ ಒಂದು ಪ್ರಯತ್ನ ಕೂಡ ಆಗ್ತಾ ಇದೆ ಅಂತ ಕೇಳಿದ್ದೀವಿ, ಈ ಬೇರೆ ಊರಿನ ಒಂದು ಹಣ್ಣಿನ ಗಿಡಗಳು ಈ ಊರಿಗೆ ಒಂದು ಸೂಕ್ತವಾಗ್ತವೋ ಅಥವಾ ಅದರಲ್ಲಿ ಏನಾದ್ರು ತೊಂದರೆ ಎದುರಾಗ್ತದೆ? ಅದನ್ನು ನಾವು ಪ್ರಾಯೋಗಿಕವಾಗಿ ಒಂದೊಂದು ಮಾಡ್ತಾ ಇದ್ದೇವೆ. ಈಗ ನೀವು ಹೇಳ್ದಂಗೆ ಈಗ ದ್ರಾಕ್ಷಿನೂ ನಮ್ದು ಇದೆ, ತಂದು 2 ಆಯ್ತು, ಬಳ್ಳಿ ಹಬ್ತಾ ಇದೆ, ಇನ್ನೂ ಅದಕ್ಕೆ ಹೂ ಬಿಟ್ಟಿಲ್ಲ. ಅದು ನಮ್ಮಲ್ಲಿ ದ್ರಾಕ್ಷೆಯ ಬಗ್ಗೆ ನಂಗೆ ಅಷ್ಟು ಇದಿಲ್ಲ, ನಮ್ಮಲ್ಲಿ ಬಹುಶಃ ಆಗ್ಲಿಕ್ಕಿಲ್ಲ. ಅದು ಈ ಬಿಜಾಪುರ ಬಾಗಲಕೋಟೆ ಆ ಕಡೆ ಉಷ್ಣವಲಯದಲ್ಲಿ ದ್ರಾಕ್ಷೆ ಜಾಸ್ತಿ ಆಗ್ತದೆ, ಆಗ್ತದೆ. ನಮ್ಮ ಮಲೆನಾಡು ಪ್ರದೇಶದಲ್ಲಿ ದ್ರಾಕ್ಷೆ ಬರುವುದಿಲ್ಲ ಅಂತ ನನ್ ಕೇಳಿ ಬರ್ತದೆ, ಆದ್ರೆ ಆ ಟೈಪ್ ನಮ್ಮಲ್ಲಿ ಇಳುವರಿ ಬರುವುದಿಲ್ಲ. ಈಗ ಈ ಲಿಚಿ ಅಂತದ್ದು ಅಥವಾ ಮುಸುಂಬಿ ಕಿತ್ತಳೆ ಇಂಥದ್ರ ಒಂದು ಈ ಪರಿಸ್ಥಿತಿಗೆ ಹೇಗೆ ಹೊಂದಾಣಿಕೆ ಆಗ್ತದೆ? ಕಿತ್ತಳೆ ಲಿಂಬು ಇದೆಲ್ಲ ಈ ವಾತಾವರಣಕ್ಕೆ ಸೂಟ್ ಆಗ್ತದೆ, ಈ ಮಲೆನಾಡು ಪ್ರದೇಶದಲ್ಲಿ ಜಾಸ್ತಿ ಆಗ್ತದೆ. ಈ ಕಿತ್ತಳೆ ಮುಸುಂಬಿ ಇದು ನಮ್ಮಲ್ಲಿ ಜಾಸ್ತಿ ಆಗ್ತದೆ. ಆಮೇಲೆ ಚಿಕ್ಕು ಎರಡೂ ವಾತಾವರಣಕ್ಕೆ ಹೊಂದಾಣಿಕೆ ಆಗ್ತದೆ. ಈಗ ಚಿಕ್ಕು ನಮ್ಮಲ್ಲಿ ಧಾರಾಳ ಆಗ್ತದೆ, ಬಯಲು ಸೀಮೆಯಲ್ಲೂ ಧಾರಾಳ ಆಗ್ತದೆ. ಚಿಕ್ಕು ಯಾವ ವಾತಾವರಣಕ್ಕೂ ಹೊಂದಾಣಿಕೆ ಆಗುವಂತ ಒಂದು ಹಣ್ಣು ಚಿಕ್ಕು ಮಾವು ಹಲಸು. ಈಗ ಹೆಚ್ಚು ಮಳೆ ಬೀಳುವಂತಹ ಒಂದು ದಿವಸಗಳಲ್ಲಿ ಅಥವಾ ಮಳೆಗಾಲದ ಒಂದು ತಿಂಗಳುಗಳಲ್ಲಿ ಈ ಚಿಕ್ಕು ಆಗ್ಬಹುದು ಅಥವಾ ಇನ್ನಿತರ ಹಣ್ಣು ಹಂಪಲಾಗಬಹುದು, ಕಪ್ಪಾಗಿ ಕೊಳತು ಉದುರಿ ಹೋಗ್ತದೆ ಅನ್ನುವಂತಹದ್ದು, ಇದರ ಒಂದು ನಿರ್ವಹಣೆ ಎಲ್ಲ ಹೇಗೆ? ಇದು ನಾವು ಏನಿಲ್ಲ, ಮಳೆ ಪ್ರಕೃತಿ ದತ್ತವಾಗಿ ಬರುವಂತಹ ಮಳೆನೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅದಕ್ಕೆ ನಾವು ಔಷಧಿ ಬಿಡುವ ಇದನ್ನು ಮಾಡಿಲ್ಲ. ನಾವು ನಮ್ದು ಏನು ಕೇಳಿ ಔಷಧಿ ಬಿಟ್ಟು ಅದನ್ನು ಉಳಿಸಿ ತಿನ್ಬೇಕು ಮಾರ್ಬೇಕು ಅಂತ, ಗಿಡದಲ್ಲಿ ಎಷ್ಟು ಬಂದಿದೆ ಅದರಲ್ಲಿ ಎಷ್ಟು ಸಿಗ್ತದೆ ಸಿಗ್ತದೆ. ನಮ್ದು ಒಂದು 10-11 ಚಿಕ್ಕು ಗಿಡ ಇದೆ. ಚಿಕ್ಕುಗೆ ನೀವು ಹೇಳ್ದಂಗೆ ಮಳೆ ಜಾಸ್ತಿ ಆದಾಗ ರೋಗ ಬರ್ತದೆ, ಅದಕ್ಕೆ ಮೈಲು ತುತ್ತೆಲ್ಲ ಹೊಡಿಬೇಕು ಅಂತ ಹೇಳ್ತಾರೆ. ನಾವು ಅದನ್ನು ಯಾವುದು ಪ್ರಯೋಗ ಮಾಡಿಲ್ಲ, ನೇರವಾಗಿ ಹಣ್ಣಿಗೆ ಪ್ರಯೋಗ ಮಾಡಿ ಅದನ್ನು ನಾವು ತಿನ್ನುವಂತದಾಗ್ತದೆ. ಹಾಗಾಗಿ ಯಾವುದು ಔಷಧಿಯನ್ನು ನಾವು ಸಿಂಪರಣೆ ಮಾಡುದಿಲ್ಲ. ಈಗ ಅದಕ್ಕೆ ಒಂದು ಗಿಡಕ್ಕೆ 1,000 ಆದ್ರೆ ನಮಗೆ ಒಂದು 50 ಸಿಕ್ಕಿದ್ರು ಸಾಕು. ಆಮೇಲೆ ಈಗ ಹಣ್ಣಿನ ಗಿಡಗಳ ಒಂದು ವಾರ್ಷಿಕವಾದಂತಹ ಒಂದು ನಿರ್ವಹಣೆಯಲ್ಲಿ ಅದನ್ನ ಪ್ರೂನಿಂಗ್ ಮಾಡುವಂತಹದ್ದು ಅಥವಾ ಕಟಾವು ಮಾಡುವಂತಹದ್ದು ಕೂಡ ಬಹಳಷ್ಟು ಮುಖ್ಯವಾಗ್ತದೆ ಅಂತ ಹೇಳಿ, ಸಹಜವಾಗಿ ಬೆಳೆಯುವುದಕ್ಕೆ ಬಿಟ್ಟರೆ ಏನಾದರೂ ತೊಂದರೆ ಆಗ್ತದೋ ಅಥವಾ ಅದರ ಪ್ರೂನಿಂಗ್ ಮಾಡಬೇಕಾಗ್ತದ? ನಾವು ಯಾವುದು ಇನ್ನು ಅಮಟೆ ಗಿಡ ಒಂದು ಸ್ವಲ್ಪ ಪ್ರೂನಿಂಗ್ ಮಾಡಿದ್ದೇನೆ, ಮತ್ತೆ ಯಾವ ಹಣ್ಣಿನ ಗಿಡವನ್ನು ಪ್ರೂನಿಂಗ್ ಮಾಡಿಲ್ಲ, ಸಹಜವಾಗಿ ಅದನ್ನು ಬೆಳಿಲಿಕ್ಕೆ ಬಿಟ್ಟಿದ್ದೇವೆ. ಸ್ವಲ್ಪ ದೊಡ್ಡದಾದ್ರೆ ಅದು ಸಮಸ್ಯೆ ಆಗುವುದಿಲ್ವಾ? ಈಗ ಮಾವು ಆಗಬಹುದು, ಹಲಸಾಗಬಹುದು, ಒಂದು 20-30 ಫೀಟ್ ಮೇಲೆ ಹೋಗ್ಬಿಟ್ರೆ ಆಗ್ತದೆ. ಆ ಸಮಸ್ಯೆ ನನಗೆ ಇನ್ನೂ ಬರ್ಲಿಲ್ಲ. ನಾನು ನೆಟ್ಟಂತ ಗಿಡ ಎಲ್ಲ ಈಗ 5-6 ವರ್ಷ ಅಷ್ಟೇ ಆಗಿದೆ. ಇನ್ನು ನೀವು ಹೇಳಿದ ಹಾಗೆ ಅದು ಇನ್ನು ಮುಂದೆ ದೊಡ್ಡಾದ್ರೆ ಬಹುಶಃ ಅದು ಪಕ್ಕದ ಅಡಿಕೆ ಗಿಡಕ್ಕೆ ಮನೆ ಹತ್ರ ನೆಟ್ಟದ್ದು ನಮ್ಮ ಮನೆ ಫೌಂಡೇಶನ್ ಗೆಲ್ಲ ಸಮಸ್ಯೆ ಆಗ್ಬಹುದು. ಅಲ್ಲಿವರೆಗೆ ನಾವು ಸಿಗುವಂತ ಹಣ್ಣನ್ನು ಬಳಸ್ಕೊಳ್ಳುವಂತೇಳಿ ನಮ್ಮ ಭಾವನೆ. ಗಿಡ್ಡ ರೂಪದಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಎಲ್ಲ ಬೋನ್ಸಾಯಿ ಗಿಡಗಳು ಒಳ್ಳೇದು. ಕಡಿಮೆ ಕ್ಷೇತ್ರದಲ್ಲಿ ಹೆಚ್ಚಿನ ಗಿಡಗಳನ್ನು ನಾವು ಸಂಗ್ರಹ ಮಾಡಿ ನಮ್ಮಲ್ಲಿ ಬೆಳೆಸಿ ಉಳಿಸಬಹುದು ಅಂತೇಳಿ. ಈಗ ವಾತಾವರಣದಲ್ಲಿ ಕೂಡ ಸಾಕಷ್ಟು ಏರುಪೇರು ಆಗುವುದನ್ನ ನಾವು ನೋಡ್ತೀವಿ. ಈಗ ಈ ವರ್ಷದ ಪರಿಸ್ಥಿತಿ ನೋಡಿದ್ರೆ ಮಳೆಗಾಲ ಸ್ವಲ್ಪ ಬೇಗನೆ ಆರಂಭ ಆಗಿದೆ, 10-15 ದಿವಸ ಮೊದಲೇ ಪ್ರಾರಂಭ ಆಗಿದೆ. ಈ ವಾತಾವರಣದ ಒಂದು ವೈಪರೀತ್ಯಕ್ಕೂ ನಿಮ್ಮ ಹಣ್ಣಿನ ಫಸಲಿಗೂ ಏನಾದ್ರೂ ಸಂಬಂಧ ಇದೆಯಾ? ಇಲ್ಲ, ವಾತಾವರಣ ಅಡಿಕೆ ಇದಕ್ಕೆ ಅಷ್ಟೇ, ಈ ಬಾಕಿ ಹಣ್ಣಿದಕ್ಕೆ ಯಾವುದೋ ಪರಿಣಾಮ ನಮಗೇನು ಆಗಿಲ್ಲ. ಆಮೇಲೆ ಈಗ ಹಣ್ಣುಗಳನ್ನೆಲ್ಲ ಹಾಗೆ ನೀವು ನಿಮ್ಮ ಸ್ನೇಹಿತರಿಗೋ ಅಥವಾ ನೆಂಟರಿಗೋ ಕೊಡ್ತೀರಿ ಅಂತ ಹೇಳಿದ್ರಿ, ಮಾರಾಟ ಮಾಡುವುದಿದ್ರೆ ಅದರ ಸಂಸ್ಕರಣೆ ಮಾಡ್ಲಿಕ್ಕೆಲ್ಲ ಅವಕಾಶ ಉಂಟಾ? ಅವಕಾಶ ಉಂಟು ಅಂತ ಕೇಳ್ತಾರೆ. ಈಗ ಹಲಸಿನ ಮೇಳಲಾಗಿ ಅದಕ್ಕೆ ಈಗ ಸಂಸ್ಕರಣೆ ಮಾರಾಟ ಇದೆಲ್ಲ ಇದೆ. ನಾನು ಈಗಲೂ ಬಂತು, ಇನ್ನು ಎಷ್ಟೇ ಇದು ಮಾಡಿದ್ರು ನಾನು ಮಾರಾಟ ಮತ್ತೆ ಇದು ಮಾಡುವ ವಿಚಾರದಲ್ಲಿಲ್ಲ. ನಮ್ಗೆ ಎಷ್ಟು ನಮ್ಮಲ್ಲಿ ಬೆಳೀತದೆ, ನಾವು ತಿಂದು ನಮ್ಮಲ್ಲಿ ಕೆಲಸಕ್ಕೆ ಬರೋರು, ನಮ್ಮ ನೆಂಟರು, ಸ್ನೇಹಿತರು, ಶಾಲೆ ಮಕ್ಕಳು, ಅಕ್ಕಪಕ್ಕದಲ್ಲಿ ನಮ್ದು ಶಾಲೆ ಎಲ್ಲ ಬಂತು, ಅವರೆಲ್ಲ ನಮ್ಮ ಕಂಪೌಂಡ್ ಕಡೆ ನೋಡ್ತಾ ಹೋಗ್ತಾರೆ. ಅವಾಗ ನನಗೆ ಅವರಿಗೂ ಕೊಡುವ, ಯಾರಿಗೂ ಮಾರೋದು ಬೇಡ ಅಳಿರುತ್ತೆ. ಇನ್ನು ಮುಂದು ಸಹ ನಾನು 100-ಆರು ಗಿಡವನ್ನು ಬೆಳೆಯುವಂತ ಯೋಜನೆ ಇದೆ. ಯಾವ ಹಣ್ಣನ್ನು ನಾನು ಮಾರಾಟ ಮಾಡುವ ವಿಚಾರ ಇಲ್ಲ. ಹವ್ಯಾಸಕ್ಕಾಗಿ 10-6 ಜನರು ಅದನ್ನು ಸವಿದು ಅವರು ಅವರ ಎಲ್ಲರಿಗೂ ಜಾಗ ಇದ್ದವರು ಅದನ್ನು ಬೆಳೆಸಬೇಕು ಹೇಳುವಂತ ನನ್ನ ಭಾವನೆ. ಈಗ ನೀವು ಬೇರೆ ಬೇರೆ ನರ್ಸರಿಗಳಿಂದ ಗಿಡವನ್ನ ತಂದು ನಾಟಿ ಮಾಡಿ ಅದರ ಒಂದು ಫಸಲನ್ನ ಪಡಿತಾ ಇದ್ರಿ. ಈ ಗಿಡದ ಒಂದು ಸಸ್ಯಾಭಿವೃದ್ಧಿಯನ್ನು ಮಾಡಿಕೊಂಡು ಗಿಡಗಳ ಸಂಖ್ಯೆಯನ್ನು ಜಾಸ್ತಿ ಮಾಡುವ ಪ್ರಯತ್ನ ಏನಾದ್ರು ಮಾಡ್ತಾ ಇದ್ರ? ಇಲ್ಲ ಇಲ್ಲ, ಅದ್ರ ಬಗ್ಗೆ ನಮ್ಗೆ ಅದು ಗಿಡ ಕಸಿ ಕಟ್ಟುವುದು ಅದು ಯಾವುದು ಅದರದ್ದು ಐಡಿಯಾ ನನಗಿಲ್ಲ. ಕಲಿಯುವ ಆಸಕ್ತಿ ಇದೆಯಾ? ಆಸಕ್ತಿ ಇದೆ, ಅದ್ರ ಬಗ್ಗೆ ಎಲ್ಲರೂ ಟ್ರೈನಿಂಗ್ ಇದ್ರೆ ಹೋಗ್ಬೇಕು. ನಾವು ಈಗ ನಮ್ಮಲ್ಲಿ ಮಾಡುವಂತ ಗಿಡವನ್ನು ಅದನ್ನು ಕಟಿಂಗ್ಸ್ ಮಾಡಿ ಮತ್ತೆ 10-6 ಜನರಿಗೆ ಕೊಡುವ, ಅದು ಕಸಿ ಕಟ್ಟಿ ಅಂತೇಳಿ ಇದೆ. ಆದ್ರೆ ಅದು ಕಸಿ ಕಟ್ಟುವ ವಿಧಾನ ನಮ್ಗೆ ಗೊತ್ತಿಲ್ಲ. ಸಿರಿಸಿ ಅಂತ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ತರಬೇತಿ ಕೊಡ್ತಾರೆ ಹೇಳಿ ಕೇಳಿದ್ದೇನೆ, ಇನ್ನು ಅಲ್ಲಿವರೆಗೆ ಟಚ್ ಆಗಿಲ್ಲ ನಾನು. ಸರಿ ತಿಮ್ಮಪ್ಪ ದೇಸಾಯಿ ಅವರೇ, ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಏಲಕ್ಕಿ ಆಮೇಲೆ ಬಾಳೆ ಇಂಥದ್ದನ್ನು ಕೂಡ ನೀವು ಬೆಳೀತಾ ಇದ್ರಿ, ಇದ್ರ ಬಗ್ಗೆ ಹೇಳಿ. ಅದು ನಮ್ಗೆ ಖರ್ಚಿಗೆ ಎಷ್ಟು ಬೇಕು ಅಷ್ಟೇ, ತೆಂಗು ಅಡಿಕೆ ಬಾಳೆ ಎಲ್ಲ ನಮಗೆ ಎಷ್ಟು ಜೀವನಕ್ಕೆ ಅವಶ್ಯಕತೆ ಇದ್ದಷ್ಟೇ ನಮಗೆ ಅಡಿಕೆ ಆಗ್ತದೆ, ತೆಂಗು ಆಗ್ತದೆ. ಏಲಕ್ಕಿನೂ ಅಷ್ಟೇ, ಇಲ್ಲಿ ಏಲಕ್ಕಿಗೆ ಸ್ವಲ್ಪ ನಮ್ಮಲ್ಲಿ ಮಂಗಗಳ ಕಾಟೆ ಜಾಸ್ತಿ ಇದೆ. ಆ ಗಿಡವನ್ನೇ ಏಲಕ್ಕಿ ಗಿಡವನ್ನೇ ಮುರಿದು ಅದಷ್ಟೇ ನಮಗೆ ಮನೆ ಖರ್ಚಿಗೆ ಎಷ್ಟು ಬೇಕು ಅಷ್ಟೇ ನಾವು ಮಾಡ್ತೇವೆ. ಆರ್ಥಿಕವಾಗಿ ಅದೇ ಲಾಭದಾಯಕ ಅಲ್ಲ. ಲಾಭದಾಯಕ ಹೌದು, ಆದ್ರೆ ನಮ್ಮಲ್ಲಿ ವೈಲ್ಡ್ ಲೈಫ್ ಪ್ರಾಣಿ ಕಾಟದಕ್ಕೆ ಏಲಕ್ಕಿಯನ್ನು ಮಾಡ್ಲಿಕ್ಕೆ ಕಷ್ಟ. ಏಲಕ್ಕಿ ನಮಗೆ ತುಂಬಾ ಆಸಕ್ತಿ ಇದು, ಅದು ಆದ್ರೆ ಅದು ನಮ್ಮ ಈ ವೈಲ್ಡ್ ಲೈಫ್ ಏರಿಯಾದಲ್ಲಿ ಏಲಕ್ಕಿ ಬೆಳೆಸೋದು ತುಂಬಾ ಕಷ್ಟ. ಅಡಿಕೆಯ ಒಂದು ನಿರ್ವಹಣೆಯ ವಿಚಾರಕ್ಕೆ ಬಂದಾಗ ಪ್ರಮುಖವಾಗಿ ಗೊಬ್ಬರ ಕೊಡುವಂತಹದ್ದು ಮತ್ತು ಸಿಂಪರಣೆ ಮಾಡುವಂತಹದ್ದು, ಇದರ ಎರಡರ ನಿರ್ವಹಣೆ ಎಲ್ಲ ಹೇಗೆ? ಅಡಿಕೆಗೆ ನಾವು ಸಾಧಾರಣ ಸೆಪ್ಟೆಂಬರ್ ಅಕ್ಟೋಬರ್ ದಲ್ಲಿ ಗೊಬ್ಬರ ಹಾಕ್ತೇವೆ. ಕೆಲವೊಮ್ಮೆ ಮೇ ಎಂಡ್ ಜೂನ್ ಜುಲೈಯಲ್ಲೂ ಗೊಬ್ಬರ ಹಾಕ್ತೇವೆ. ಆಮೇಲೆ ಔಷಧಿ ಸಿಂಪರಣೆ ಮೈಲ್ ತುತ್ತು ಇದೆಲ್ಲ ಕಾಲಕಾಲಕ್ಕೆ ಕೃಷಿ ತಜ್ಞರ ಮಾರ್ಗದರ್ಶನದ ಹಾಗೆ ನಾವು ಔಷಧಿ ಸಿಂಪರಣೆಯನ್ನೆಲ್ಲ ಮಾಡ್ತಾ ಇರ್ತೇವೆ. ಈಗ ಎಷ್ಟು ಸಾರಿ ಸಿಂಪರಣೆ ಮಾಡಿದ್ರು ಕೂಡ ಈ ಕೊಳೆ ರೋಗ ಹತೋಟಿ ಆಗುದಿಲ್ಲ ಅನ್ನುವಂತ ಸಮಸ್ಯೆ ಕೂಡ ಬರ್ತದೆ, ಮಳೆಯ ವೈಪರೀತ್ಯದಿಂದ ಇರಬಹುದು. ಅದರ ಪರ್ಯಾಯವಾಗಿ ಏನಾದರೂ ಔಷಧಿ ಸಿಂಪರಣೆ ಮಾಡುವ ಪ್ರಯತ್ನ ಪಟ್ಟಿದ್ರ? ಇಲ್ಲ ಇಲ್ಲ, ಪರ್ಯಾಯ ಏನಿಲ್ಲ. ನಾವು ಈಗ ಅವರು ತಜ್ಞರು ಹೆಂಗ ಹೇಳ್ತಾರೆ ಹಂಗೆ ಸ್ವಲ್ಪ ಬಸಿಗಾಲುವೆ ಚೆನ್ನಾಗಿರ್ಬೇಕು, ಎಲ್ಲೂ ಭೂಮಿಯಲ್ಲಿ ನೀರು ಜವಳು ಇರಬಾರ್ದು ಅಂತ ಹೇಳ್ತಾರೆ. ಆ ರೀತಿ ಮಾಡ್ತೇವೆ. ಒಂದೊಂದ್ಸಲ ನಮ್ಮ ಒಂದು ಮಿಸ್ಟೇಕ್ ಇಂದ ಎಲ್ಲೋ ದರೆ ಜರಿಯುವುದು ಮತ್ತೊಂದು ಇದು ಆಗಿ ನೀರು ತುಂಬಿ ರೋಗ ಬರ್ತದೆ. ಪ್ರಕೃತಿಯನ್ನು ಬೈಯೋದಕ್ಕಿಂತ ನಮ್ಮ ಕೆಲವು ನಿರ್ವಹಣಾ ಕ್ರಮದಲ್ಲಿ ಹೆಚ್ಚು ಕಡಿಮೆ ಆದಾಗ ರೋಗಗಳು ಬರ್ತವೆ. ಕೇವಲ ಪ್ರಕೃತಿ ಅಲ್ಲ, ಪ್ರಕೃತಿ ಎಲ್ಲೋ ಒಂದೊಂದ್ಸತಿ ಮುನಿಸ್ಕೊಂಡು ಸ್ವಲ್ಪ ಜಾಸ್ತಿ ಮಳೆ ಆಗಿ ರೋಗ ಬರ್ತದೆ. ಅದಕ್ಕಿಂತ ಕೆಲವು ನಿರ್ವಹಣಾ ಕ್ರಮ ನಮ್ಮ ರೈತರಲ್ಲೂ ಇರ್ತದೆ. ಅದು ಬಸಿಗಾಲುವೆ ಚೆನ್ನಾಗಿರ್ಬೇಕು, ಮೇಲ್ಮೈ ಮುಚ್ಚಿಗೆ ಮಾಡಬೇಕು. ಅದಕ್ಕೆ ನಾವು ಈಗ ಹಳ್ಳಿಯಲ್ಲಿ ದೆರಕು ಇದನ್ನೆಲ್ಲ ಮುಚ್ಚಿ ಇದು ಮಾಡಿಬಿಟ್ರೆ ಆದಷ್ಟು ನಾವು ಅದನ್ನು ರೋಗ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ ರೈತರೇ. ಈಗ ಇತ್ತೀಚೆಗೆ ಕೇಳಿರುವಂತಹದ್ದು ಈ ಅಡಿಕೆ ಬುಡಕ್ಕೂ ಕೂಡ ಈ ಪ್ಲಾಸ್ಟಿಕ್ ಮಲ್ಚಿಂಗ್ ಅಂತ ಮಾಡ್ತಾರೆ ಅಂತ ಹೇಳಿ, ಆ ಪ್ರಯತ್ನ ಏನಾದ್ರು ಮಾಡಿದ್ರೆ? ಇಲ್ಲ ಇಲ್ಲ, ಅದನ್ನು ಮಾಡಿಲ್ಲ. ನಾನು ಅದನ್ನು ಮಾಡದಲ್ಲಿ ನೋಡ್ತಾ ಇದ್ದೇನೆ. ಅನುಕೂಲ ಆಗಬಹುದಾ? ಇಲ್ಲ, ಅಷ್ಟು ಪ್ರಮಾಣದಲ್ಲಿ ಮಾಡಲು ಅಷ್ಟು ಅನುಕೂಲ ನಮಗಿಲ್ಲ. ಕಾಳುಮೆಣಸು ಬಿಡ್ತೀರ ನೀವು? ಕಾಳುಮೆಣಸು ಒಂದು ಸ್ವಲ್ಪ ಪ್ರಮಾಣ, ಒಂದು ವರ್ಷಕ್ಕೆ ಒಂದು 40-50 ಕೆಜಿ ಅಷ್ಟೇ ಆಗ್ತದೆ. ಆಮೇಲೆ ಈಗ ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆ ವ್ಯವಸ್ಥೆ ಎಲ್ಲ ಹೇಗಿದೆ? ನೀವು ನಿರೀಕ್ಷಿಸಿದಷ್ಟು ಬೆಲೆ ನಿಮಗೆ ಸಿಗ್ತಾ ಇದೆಯಾ? ಹೇಗೆ ಬೆಲೆ ಈಗ ಅಡಿಕೆಗೆ ಉಳಿದ ಬೆಲೆಗೆ ಹೋಲಿಸಿದ್ರೆ ಅಡಿಕೆಗೆ ಒಳ್ಳೆ ಬೆಲೆ ಇದೆ ಈ ವರ್ಷ. ಒಂದ್ಸಲ ಏರುಪೇರು ಆಗ್ತದೆ ಅದು ಮಾರ್ಕೆಟ್ ಅಲ್ಲಿ. ಅದು ಅಡಿಕೆಗೆ ಖರ್ಚು ತುಂಬಾ ಇದೆ, ಅಡಿಕೆಗೆ ಸಾಕಷ್ಟು ಖರ್ಚು ಇದೆ. ಅಡಿಕೆ ತೋಟ ಮಾಡಿ ಅದು ಫಲ ಬರುವಲ್ಲಿ 6-7 ವರ್ಷ ಅದರ ನಿರ್ವಹಣೆ ಕಾಯ್ಬೇಕು, ನಂತರ ಅದು ಫಲ ಸಿಗುವಂತದ್ದು. ಹೊರ ಜಗತ್ತಿಗೆ ಅಡಿಕೆಗೆ 50,000 ಕ್ವಿಂಟಲ್ಗೆ ಅಂತ ಹೇಳಿದ್ರೆ ಎಲ್ಲಾ ಅಡಿಕೆಗೂ ಒಂದೇ ರೇಟ್ ಸಿಗುದಿಲ್ಲ. 20,000-50,000 ವರೆಗೆ ಅದರಲ್ಲಿ 3-4 ಕ್ವಾಲಿಟಿ ಇರ್ತದೆ. ಈಗ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತಹದ್ದು ಕೃಷಿಯಲ್ಲಿ ಸಾಕಷ್ಟು ಯಾಂತ್ರೀಕರಣದ ಒಂದು ಅವಶ್ಯಕತೆ ಇದೆ, ಯಾಂತ್ರೀಕರಣ ಆಗ್ತಾ ಇದೆ ಅಂತ ಹೇಳಿ. ನಿಮ್ಮ ಕೃಷಿ ಜಮೀನಿನಲ್ಲಿ ಯಾವ ರೀತಿ ಅಳವಡಿಸಿಕೊಂಡಿದ್ರೆ ಏನಾದರೂ ಸುಧಾರಣೆ ಆಗಿದೆಯಾ? ಇಲ್ಲ, ನಾವು ಯಾವ ಯಂತ್ರೋಪಕರಣಗಳನ್ನು ಅಡಿಕೆ ಸೊಲಿಲಿಕ್ಕೂ ಯಂತ್ರೋಪಕರಣಗಳನ್ನು ಬಳಸ್ತಾ ಇಲ್ಲ. ನಮಗೆ ಸಾಕಷ್ಟು ಲೇಬರ್ ಈಗ ಸಿಗ್ತಾ ಇದ್ದಾರೆ, ಸಿಗದೇ ಇದ್ದಾಗ ಆ ಬದಲಿ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ಈಗ ಕಾರ್ಬನ್ ಫೈಬರ್ ದೋಟಿ ಅಂತದ್ದೇನಾದ್ರೂ ಪ್ರಯೋಗ ಮಾಡಿದ್ರ? ಅದು ಈ ಸಲ ಅದನ್ನು ಪ್ರಯೋಗ ಮಾಡಬೇಕು. ಈವರೆಗೆ ಅಡಿಕೆ ಕೊಯ್ಲಿಕ್ಕೆ ಸಿಗ್ತಾ ಇದ್ರು, ಲೇಬರ್ ಸಿಗ್ತಾ ಇದ್ರು, ಈಗ ಮುಂದಿನ ಇದಕ್ಕೆ ಫೈಬರ್ ದೋಟಿಯಲ್ಲಿ. ಮಳೆಗಾಲದಲ್ಲಿ ಮರ ಹತ್ತಿ ಬಿಡುದು ಕೂಡ ಸ್ವಲ್ಪ ಕಷ್ಟ. ಈಗ ಫೈಬರ್ ದೋಟಿಯಲ್ಲಿ ಈ ಸಲ ಔಷಧಿ ಬಿಡ್ತಾ ಇದ್ದೇವೆ. ಒಳ್ಳೇದು. ತಿಮ್ಮಪ್ಪ ದೇಸಾಯಿ ಅವರೇ, ಅಡಿಕೆಯನ್ನ ಪ್ರಧಾನ ಬೆಳೆಯಾಗಿ ಇಟ್ಟುಕೊಂಡು ಬೇರೆ ಬೇರೆ ಹಣ್ಣಿನ ಬೆಳೆಗಳನ್ನು ಬೆಳೆಯುವಂತಹ ಒಂದು ಉತ್ಸಾಹವನ್ನು ಕೂಡ ನೀವು ತೋರಿಸ್ತಾ ಇದ್ದೀರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್ ನಿಮಗೂ. ಇದುವರೆಗೆ ಹಣ್ಣಿನ ಬೆಳೆಗಳ ಕೃಷಿ ಅನುಭವ ಈ ಕುರಿತು ಜೋಯಿಡಾ ಗುಂದದ ತಿಮ್ಮಪ್ಪ ದೇಸಾಯಿ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇನ್ನು ಮುಂದೆ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು. ಬಟಾಣಿಯ ಒಳ್ಳೆಯ ಗುಣಗಳು. ಬಟಾಣಿ ಅನ್ನುವಂತಹದ್ದು ಪೋಷಕಾಂಶಗಳ ಆಗರ ಅಂತಲೇ ಹೇಳಬಹುದು. ಅದು ಆರೋಗ್ಯ ನಿರ್ವಹಣೆಗೆ ಬಹಳ ಸಹಕಾರಿಯಾದಂತಹ ಒಂದು ಪದಾರ್ಥ. ಬಟಾಣಿಯು ಕಡಿಮೆ ಕ್ಯಾಲರಿಯನ್ನು ಹೊಂದಿರುವಂತಹ ಪದಾರ್ಥವಾಗಿದ್ದು ಹೆಚ್ಚು ಪ್ರೋಟೀನ್ ಹಾಗೂ ನಾರಿನ ಅಂಶಗಳನ್ನು ಹೊಂದಿದೆ. ಹೊಟ್ಟೆಗೆ ಸಂಬಂಧಿಸಿದ ಹಾಗೆ ಸಂಭವಿಸಬಹುದಾದ ಕ್ಯಾನ್ಸರ್ ತಡೆಯುವಲ್ಲಿ ಬಟಾಣಿಯು ಸಹಕಾರಿ ಎನ್ನುವಂತಹದ್ದು ಸಂಶೋಧನೆಯಿಂದ ಕಂಡುಕೊಂಡಂತಹ ಒಂದು ಫಲಿತಾಂಶ. ಬಟಾಣಿಯು ಹೆಚ್ಚಿನ ಪ್ರಮಾಣದಲ್ಲಿ ಆರೋಗ್ಯ ರಕ್ಷಣಾ ಪಾಲಿಫಿನಾಲ್ ಆದ ಕೊಮೆಸ್ಟ್ರಾಲ್ ಅನ್ನು ಹೊಂದಿದೆ. ಮೆಕ್ಸಿಕೋದ ಅಧ್ಯಯನ ತಂಡವು ಸ್ಪಷ್ಟಪಡಿಸಿದ ಹಾಗೆ ದಿನಕ್ಕೆ 2 ಮಿಲಿಗ್ರಾಂನಷ್ಟು ಕೊಮೆಸ್ಟ್ರಾಲ್ ನಮ್ಮ ದೇಹದ ರಕ್ಷಣೆಗೆ ಬೇಕು. ಅದು ಹೊಟ್ಟೆಯ ಕ್ಯಾನ್ಸರ್ನಿಂದ ರಕ್ಷಿಸುತ್ತದೆ. ಬಟಾಣಿಯು 10 mg ಈ ಪೋಷಕಾಂಶವನ್ನು ಹೊಂದಿದೆ. ನಮ್ಮ ದೇಹಕ್ಕೆ ಬೇಗ ಮುಪ್ಪಾಗದ ಹಾಗೆ ನೋಡಿಕೊಳ್ಳುವುದಕ್ಕೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಶಕ್ತಿವರ್ಧಕವಾಗಿ ಬಟಾಣಿಯು ಕಾರ್ಯನಿರ್ವಹಿಸಬಲ್ಲದು. ಬಟಾಣಿಯು ಶಕ್ತಿಯುತ ಆಂಟಿ ಇನ್ಫ್ಲಮೇಟರಿ ಗುಣವನ್ನು ಹೊಂದಿದ್ದು ಕೆಲವೊಂದು ಬಾರಿ ಅತಿ ಹೆಚ್ಚಾದ ಈ ಗುಣವು ಕೂಡ ಸಮಸ್ಯೆಗೆ ಕಾರಣವಾಗಬಹುದು. ಆದರೆ ನಿಯಮಿತವಾಗಿ ಬಟಾಣಿಯನ್ನು ಸೇವನೆ ಮಾಡುವುದರಿಂದ ಯಾವುದೇ ತೊಂದರೆ ಇಲ್ಲ. ಚರ್ಮ ಸುಕ್ಕುಗಟ್ಟುವುದು, ಮರೆಗಳಿತನದಿಂದ ದೂರ ಇರುವುದಕ್ಕೆ, ಆರ್ಥರೈಟಿಸ್ನಿಂದ ರಕ್ಷಣೆಯನ್ನು ಪಡೆಯುವುದಕ್ಕೆ ಬಟಾಣಿಯು ಸಹಕಾರಿ. ದೇಹದಲ್ಲಿ ಸಕ್ಕರೆಯ ಅಂಶವನ್ನು ನಿಯಮಿತದಲ್ಲಿ ಇಡಬಹುದು. ಇದರಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಹಾಗೂ ಆಂಟಿ ಇನ್ಫ್ಲಮೇಟರಿ ಗುಣವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನು ಕಡಿಮೆ ಮಾಡುತ್ತದೆ. ಹೃದಯದ ಆರೋಗ್ಯಕ್ಕೆ ಬಟಾಣಿಯು ಒಳ್ಳೆಯದು. ಆರೋಗ್ಯಯುತ ರಕ್ತನಾಳಕ್ಕೆ ಬಟಾಣಿಯು ಸಹಕಾರಿ. ಮಲಬದ್ಧತೆ ನಿವಾರಣೆಗೆ ಬಟಾಣಿಯು ಅನುಕೂಲಕಾರಿ. ಇದರಲ್ಲಿರುವಂತಹ ವಿಟಮಿನ್ ಕೆಯು ಕ್ಯಾಲ್ಸಿಯಂಯುಕ್ತ ಮೂಳೆಗೆ ಸಹಾಯ ಮಾಡುವುದರ ಮೂಲಕ ಮೂಳೆಗಳ ಆರೋಗ್ಯ ವೃದ್ಧಿಗೆ ಸಹಕಾರಿಯಾಗುತ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಿ ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ. ಹಾಗಾಗಿ ನಿಯಮಿತವಾಗಿ ಬಟಾಣಿಯ ಸೇವನೆ ಮಾಡುವಂತಹದ್ದು ಒಳ್ಳೆಯದು. ಬಿಕ್ಕಳಿಕೆ ನಿಯಂತ್ರಿಸುವಂತಹ ಸಬ್ಬಸಿಗೆ ಸೊಪ್ಪು. ಸಬ್ಬಸಿಗೆ ಸೊಪ್ಪಿನಿಂದ ಆರೋಗ್ಯ ವೃದ್ಧಿಸುವುದಕ್ಕೆ ಸಾಧ್ಯವಿದೆ. ಇದು ಅನೇಕ ಪೋಷಕಾಂಶಗಳ ಆಗರವೇ ಆಗಿದೆ. ಜೀರ್ಣಕಾರಿಯಾಗಿ ಸಬ್ಬಸಿಗೆ ಕಾರ್ಯನಿರ್ವಹಿಸಬಲ್ಲದು. ಮಲಬದ್ಧತೆ ನಿವಾರಣೆಗೆ ಇದು ಸಹಕಾರಿ. ನಿದ್ರಾಹೀನತೆಯನ್ನು ನಿವಾರಿಸಬಲ್ಲದು. ಫ್ಲೇವನಾಯ್ಡ್ಸ್ ಮತ್ತು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇದರಲ್ಲಿದ್ದು ಅನೇಕ ಎನ್ಝೈಮ್ಗಳು ಹಾಗೂ ಹಾರ್ಮೋನ್ಗಳ ಉತ್ಪಾದನೆಗೆ ಇದು ಸಹಕಾರಿ. ಮನಸ್ಸಿಗೆ ಚೈತನ್ಯವನ್ನು ನೀಡುವಂತಹ, ಸಂತೃಪ್ತಿಯ ಭಾವವನ್ನು ಮೂಡಿಸುವಂತಹ ಗುಣ ಸಬ್ಬಸಿಗೆ ಇದೆ. ಇದರಲ್ಲಿರುವಂತಹ ಕ್ಯಾಲ್ಸಿಯಂ ಅಂಶವು ಮೂಳೆಗಳ ಆರೋಗ್ಯಕ್ಕೆ ಸಹಕಾರಿ. ಬಲರಹಿತವಾದ ಮೂಳೆಗಳಿಗೆ ಪುಷ್ಟಿಯನ್ನು ನೀಡುತ್ತದೆ. ಮಧುಮೇಹ ನಿಯಂತ್ರಣಕ್ಕೆ ಇದು ಸಹಕಾರಿಯಾಗಿದೆ. ರಕ್ತದಲ್ಲಿ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ಇನ್ಸುಲಿನ್ನ ಪ್ರಮಾಣವನ್ನು ನಿಯಮಿತದಲ್ಲಿ ಇರಿಸುತ್ತದೆ. ಹೊಟ್ಟೆಯಲ್ಲಿರುವಂತಹ ವಾಯು ತೊಂದರೆಯನ್ನು ಸಮ ಮಾಡುವುದಕ್ಕೆ ಇದು ಸಹಕಾರಿಯಾಗಿದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಪದೇ ಪದೇ ಬಿಕ್ಕಳಿಕೆ ಬರುವಂತಹ ಸಮಸ್ಯೆ ಇದ್ದಲ್ಲಿ ಸಬ್ಬಸಿಗೆಯನ್ನು ಹೆಚ್ಚು ಹೆಚ್ಚು ಉಪಯೋಗಿಸಬೇಕು. ಭೇದಿಯನ್ನು ಕಡಿಮೆ ಮಾಡುವುದು ಇದು ಸಹಕಾರಿ. ಆರ್ಥರೈಟಿಸ್ ನಿಯಂತ್ರಣಕ್ಕೆ ಹಾಗೂ ಉರಿಯುತವನ್ನು ಕಡಿಮೆ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ. ಋತುಚಕ್ರವನ್ನು ಸರಿ ಮಾಡುವಲ್ಲಿಯೂ ಕೂಡ ಸಬ್ಬಸಿಗೆ ನೆರವಾಗಬಲ್ಲದು. ಶ್ವಾಸಕೋಶ ಸಂಬಂಧಿತ ಸಮಸ್ಯೆಗಳ ಹತೋಟಿಗೆ, ಬಾಯಿಯ ಆರೋಗ್ಯಕ್ಕೆ ಅಂದರೆ ಹಲ್ಲು ಒಸಡಿನ ಆರೋಗ್ಯದ ಜೊತೆಗೆ ಬಾಯಿಯ ದುರ್ಗಂಧ ಹತೋಟಿಗೆ ಸಬ್ಬಸಿಗೆ ಸಹಕಾರಿ. ಹೆರಿಗೆಯ ನಂತರ ಸಬ್ಬಸಿಗೆ ಸೊಪ್ಪು ಸೇವನೆಯಿಂದ ಎದೆಹಾಲಿನ ಉತ್ಪತ್ತಿಯೂ ಹೆಚ್ಚಾಗ್ತದೆ. ಒಣಗಿದ ಸಬ್ಬಸಿಗೆ ಸೊಪ್ಪಿಗೆ ಮೆಂತಿಯನ್ನು ಸೇರಿಸಿ ತುಪ್ಪದಲ್ಲಿ ಹುರಿದು ಒಣಮೆಣಸಿನಕಾಯಿ ಉಪ್ಪು ಸಾಸಿವೆಯನ್ನು ಹಾಕಿ ಕುಟ್ಟಿ ಚಟ್ನಿ ಪುಡಿಯನ್ನು ತಯಾರಿಸಿ ಮಜ್ಜಿಗೆ ಅನ್ನದ ಜೊತೆಗೆ ಸೇರಿಸಿ ಸೇವಿಸುವುದರಿಂದ ಹೊಟ್ಟೆ ಉಬ್ಬರ ಅಜೀರ್ಣತೆ ನಿವಾರಣೆಯಾಗ್ತದೆ. ಸಬ್ಬಸಿಗೆಯನ್ನು ಅರಿಶಿಣದೊಂದಿಗೆ ಚೆನ್ನಾಗಿ ಅರೆದು ಹುಣ್ಣುಗಳಿಗೆ ಲೇಪಿಸಿದರೆ ಕೀವು ತುಂಬಿಕೊಳ್ಳುವುದಿಲ್ಲ, ಹುಣ್ಣು ಬೇಗನೆ ಮಾಯವಾಗ್ತದೆ. ಕಾಫಿ ಸೇವನೆಯಿಂದ ಏನಾದರೂ ದುಷ್ಪರಿಣಾಮಗಳಿವೆಯೇ? ಕಾಫಿಯ ಸೇವನೆ ಆರೋಗ್ಯಕ್ಕೆ ಎಷ್ಟು ಹಿತಕಾರಿ ಎನ್ನುವಂತಹದ್ದು ಕುತೂಹಲ ಕೆರಳಿಸುವಂತಹ ವಿಚಾರ. ಆದರೆ ಕುಡಿಯುವುದಕ್ಕಿಂತ ಮೊದಲು ಅಥವಾ ಕುಡಿದಾಗ ನಂತರ ಒಮ್ಮೆಯೂ ಅದರ ಬಗ್ಗೆ ವಿಮರ್ಶೆ ಮಾಡಿಕೊಂಡಿರುವುದಿಲ್ಲ ಅಷ್ಟೇ. ಪ್ರತಿನಿತ್ಯ ಬೆಳಗಿನ ಒಂದು ಲೋಟ ಕಾಫಿಯು ಶಕ್ತಿಯ ದ್ರವ್ಯವಾಗಿ ಕಾರ್ಯನಿರ್ವಹಿಸುತ್ತದೆ. ಒಂದು ಅಧ್ಯಯನದ ಪ್ರಕಾರ ಕಾಫಿ ಸೇವನೆಯು ಪ್ರೋಟೀನ್ SHBG ದೇಹದಲ್ಲಿ ಜನನೇಂದ್ರಿಯಕ್ಕೆ ಸಂಬಂಧಪಟ್ಟ ಹಾರ್ಮೋನ್ನ ಕಾರ್ಯಚಟುವಟಿಕೆಯನ್ನು ನಿಯಂತ್ರಿಸುತ್ತದೆ ಹಾಗೂ ಪ್ಲಾಸ್ಮಾ ಲೆವೆಲ್ ಅನ್ನು ಇದು ಹೆಚ್ಚಿಸುತ್ತದೆ. ಇದು ಟೈಪ್ 2 ಮಧುಮೇಹವನ್ನು ನಿಯಂತ್ರಿಸುವುದಕ್ಕೆ ಸಹಕರಿಸುತ್ತದೆ. ಹೆಚ್ಚು ಕಾಫಿ ಸೇವನೆಯು ಕಡಿಮೆ ಮಧುಮೇಹ ಸಂಭಾವ್ಯತೆಯನ್ನು ಸಾಕ್ಷೀಕರಿಸಿದ್ದಾರೆ. ಹಾರ್ವರ್ಡ್ ಸ್ಕೂಲ್ನ ಅಧ್ಯಯನವೂ ಕೂಡ ಇದನ್ನು ಪುಷ್ಟೀಕರಿಸಿದೆ. ಅದೇ ರೀತಿ US ಸಂಶೋಧನಾಕಾರರು ಕಾಫಿಯ ಸೇವನೆಯು ಪಾರ್ಕಿನ್ಸನ್ ಕಾಯಿಲೆಯಿಂದ ದೂರವಿರುವುದಕ್ಕೆ ಸಹಕರಿಸುತ್ತದೆ ಎನ್ನುವ ಅಂಶವನ್ನು ಬೆಳಕಿಗೆ ತಂದಿದ್ದಾರೆ. ಇಟಾಲಿಯನ್ ಸಂಶೋಧಕರ ಪ್ರಕಾರ ಕಾಫಿಯ ಸೇವನೆಯು ಶೇಕಡ 40% ಲಿವರ್ ಕ್ಯಾನ್ಸರ್ ಸಂಭವನೀಯತೆಯನ್ನು ಕಡಿಮೆ ಮಾಡುತ್ತದೆ. ಲಿವರ್ ಆರೋಗ್ಯವನ್ನು ಕೂಡ ಹೆಚ್ಚಿಸುತ್ತದೆ. ಹೃದಯದ ಆರೋಗ್ಯಕ್ಕೆ ಕಾಫಿ ಸೇವನೆಯು ಒಳ್ಳೆಯದು. ಕಾಫಿಯು ಅಕಾಲಿಕ ಸಾವಿನಿಂದ ನಮ್ಮನ್ನು ರಕ್ಷಿಸುತ್ತದೆ. ಸಕ್ಕರೆ ರಹಿತವಾದ ಕಾಫಿಯು ಉತ್ತಮ. ಇದು ಆಂಟಿ ಆಕ್ಸಿಡೆಂಟ್ಗಳ ಆಗ್ರವೇ ಆಗಿದೆ. ಪಾರ್ಶ್ವವಾಯುವಿನಿಂದ ದೂರ ಇರುವುದಕ್ಕೆ ಇದು ಸಹಕರಿಸುತ್ತದೆ. ಆದರೆ ಅತಿ ಹೆಚ್ಚಿನ ಕಾಫಿ ಸೇವನೆಯು ತೊಂದರೆಗಳನ್ನು ಕೂಡ ತರಬಲ್ಲದು. ಯೂನಿವರ್ಸಿಟಿ ಆಫ್ ಒಕಹಾಮಾ ಸಂಶೋಧನಾ ವರದಿಯಂತೆ ಹೆಚ್ಚು ಕಾಫಿಯು ಸಾಮಾನ್ಯರಲ್ಲಿ ಆತಂಕವನ್ನು ಉಂಟು ಮಾಡಬಲ್ಲದು, ಮಾನಸಿಕ ಅಸ್ಥಿಮತೆಗೆ ಖಿನ್ನತೆಗೆ ಕಾರಣವಾಗಬಲ್ಲದು. ಹಾಗಾಗಿ ಅತಿಯಾಗಿ ಸಕ್ಕರೆ ಹಾಕಿ ಕಾಫಿಯನ್ನು ವಿಷ ಮಾಡಿ ಕುಡಿಯುವುದರ ಬದಲಿಗೆ ನಿಯಮಿತ ಪ್ರಮಾಣದಲ್ಲಿ ಕಾಫಿಯನ್ನು ವ್ಯವಸ್ಥಿತವಾಗಿ ಮಾಡಿ ಕುಡಿದು ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಆಹಾರದಿಂದ ಆರೋಗ್ಯ ಕಾರ್ಯಕ್ರಮ ಕೇಳಿದಿರಿ. ಮೂಲ ಲೇಖನ ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ. ಪ್ರಸ್ತುತಿ DS ಪ್ರಸಾದ್. हम बोल रहे हैं तेरे बीजू का पुतला बोल रहा पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे पहले ऐसा नहीं था पूछना अपने बड़े बुजुर्गो से कैसे फसल लहलाती थी शुद्धता झलकती थी माटी भी तंदुरुस्त और लोग पहली वाली बात कहा पर हम तो सभी डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं पर्चा कम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से खेती शुरू करूँगा माटी से प्रेम की परंपरा है परंपरागत खेती ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ

ಅಂತರ ಬೆಳೆ ಹಾಗೂ ಬೆಳೆ ಕಟ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42 ಸಹಾಯಧನವನ್ನ ನೀಡಲಾಗುತ್ತದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಯೂ ಸಹಿತ ಒಂದು ಸಹಾಯಧನ ನೀಡುವಂತ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಈರಪ್ಪ ಅವರು ಎನ್ಎಂಇಒ ಓಪಿ ಬೆಂಬಲದಿಂದ ಇನ್ನೂ ಹೆಚ್ಚಿನ ಭೂಮಿಯಲ್ಲಿ ಪಾಮ್ ಮರಗಳ ಬೆಳೆಸುವ ಆಲೋಚನೆ ಮಾಡಿದ್ದಾರೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕೆಳಗುರಿ ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಿಮ್ಮರಿ ಜೋಗಿ ಪದಗಳು ಆನಂದ್ ನಾಗಪ್ಪ ಜೋಶಿ ಮತ್ತು ಸಂಗಡಿಗರಿಂದ. ಹುಟ್ಟಿದ ಜೀವಿಯ ಸಾವು ಎಂದು ಬಿಟ್ಟಿಲ್ಲೋ ತಮ್ಮ, ಹುಟ್ಟಿದ ಜೀವಿಯ ಸಾವು ಎಂದು ಬಿಟ್ಟಿಲ್ಲೋ ತಮ್ಮ. ಯಾವಾಗ ಬರತೈತಿ ಯಾವಾಗ ಬರತತಿ, ಎಲ್ಲಿಂದ ಬರುತತಿ ಅಂತ ತಿಳದಿಲ್ಲೋ ತಮ್ಮ, ಇದರಂತ ತಿಳದಿಲ್ಲೋ ತಮ್ಮ. ಹುಟ್ಟಿದ ಜೀವಿಯ ಸಾವು ಎಂದಿಗೆ ಬಿಟ್ಟಿಲ್ಲೋ ತಮ್ಮ. ನೀರ ಮೇಲಿನ ಗುರುಳಿ ಜೀವ ಬಿದ್ದಂಗೋ ತಮ್ಮ, ನೀರ ಮೇಲಿನ ಗುರುಳಿ ಜೀವ ಬಿದ್ದಂಗೋ ತಮ್ಮ. ದಾನ ಧರ್ಮ ಮಾಡದ ತಿಂದ ತಿಳಿಯಲಾರ ತಮ್ಮ, ದಾನ ಧರ್ಮ ಮಾಡದ ನೀನು ತಿರಗಬೇಡ ತಮ್ಮ. ಒಳ್ಳೆಯ ಬಟ್ಟೆ ಹಾಕೇನಂತ ಉಸಿಯಬೇಡ ತಮ್ಮ, ಈಗಿನ ಕಾಲದಲ್ಲಿ ಕುಂತರೆ ಸಾವ ಬರತೈತು ತಮ್ಮ, ಸಾವ ಬರತೈತು ತಮ್ಮ. ಹುಟ್ಟಿದ ಜೀವಿಗೆ ಸಾವು ಎಂದಿಗೆ ಬಿಟ್ಟಿಲ್ಲೋ ತಮ್ಮ, ಯಾವಾಗ ಬರತೈತಿ ಯಾವಾಗ ಬರತತಿ, ಎಲ್ಲಿಂದ ಬರತೈ ಅಂತ ತಿಳದಿಲ್ಲೋ ತಮ್ಮ, ಅಂತ ತಿಳದಿಲ್ಲೋ ತಮ್ಮ. ಮನಸ್ಸಿನ ಶರೀರ ಖಾಲಿ ಪಂಜರ ಬಿದ್ದಂಗೋ ತಮ್ಮ, ಮನಸ್ಸಿನ ಶರೀರ ಖಾಲಿ ಪಂಜರ ಬಿದ್ದಂಗೋ ತಮ್ಮ. ಅದರ ಒಳಗೆ ಜೀವ ಹಕ್ಕಿ ಬಿದ್ದಂಗೋ ತಮ್ಮ, ಅದರ ಒಳಗೆ ಜೀವ ಹಕ್ಕಿ ಬಿದ್ದಂಗೋ ತಮ್ಮ. ಹಕ್ಕಿಯ ಮಾಡೋ ರೆಕ್ಕೆ ಗಾಳಿ ನಮ್ಮ ಉಸಿರು ತಮ್ಮ, ಹಕ್ಕಿಯ ಮಾಡೋ ರೆಕ್ಕೆ ಗಾಳಿ ನಮ್ಮ ಉಸಿರು ತಮ್ಮ. ಹಕ್ಕಿಯಷ್ಟು ಆಯುಷ ಜೀವ ಪಡೆದಿಲ್ಲೋ ತಮ್ಮ, ಜೀವ ಪಡೆದಿಲ್ಲೋ ತಮ್ಮ. ಸಾವು ಎಂದಿಗೆ ಬಿಟ್ಟಿಲ್ಲೋ ತಮ್ಮ, ಯಾವಾಗ ಬರತೈತಿ ಯಾವಾಗ ಬರತತಿ, ಎಲ್ಲಿಂದ ಬರತತಿ ಅಂತ ತಿಳದಿಲ್ಲೋ ತಮ್ಮ, ಇದರಂತ ತಿಳದಿಲ್ಲೋ ತಮ್ಮ. ಎಂದಿಗೆ ನಂಬು ಬಾರದು ಈ ದೇಹಕ್ಕೆ ತಮ್ಮ, ಎಂದಿಗೆ ನಂಬು ಬಾರದು ಈ ದೇಹಕ್ಕೆ ತಮ್ಮ. ಎಷ್ಟು ನಂಬಿದ ಎಲ್ಲ ತಮ್ಮ ದಾನ ಧರ್ಮ ಮಾಡಿದ ತಿಂದ ತಿರುಗಬೇಡ ತಮ್ಮ ದಾನ ಧರ್ಮ ಮಾಡಿದ ನೀನು ತಿರುಗಬೇಡ ತಮ್ಮ ದೇವರ ಮುಂದೆ ತಲೆ ಬಾಗಿಸಿ ಯದಿ ಉಬ್ಬಿಸಬೇಡ ತಮ್ಮ ಈಗಿನ ಕಾಲದಲ್ಲಿ ಕುಂತಲೆ ಸಾವ ಬರತೈತು ತಮ್ಮ ಸಾವ ಬರತೈತು ತಮ್ಮ ಹುಟ್ಟಿದ ಜೀವಿಗೆ ಸಾವು ಎಂದಿಗೆ ಬಿಟ್ಟಿಲ್ಲೋ ತಮ್ಮ ಯಾವಾಗ ಬರತೈತಿ ಯಾವಾಗ ಬರತತಿ ಎಲ್ಲಿಂದ ಬರತತಿ ಅಂತ ತಿಳದಿಲ್ಲೋ ತಮ್ಮ ಇದರಂತ ತಿಳದಿಲ್ಲೋ ತಮ್ಮ ಈ ಜಗತ್ತ ನಾಲ್ಕು ದಿವಸದ ಜಾತ್ರೆ ಬಿದ್ದಂಗೋ ತಮ್ಮ ಈ ಜಗತ್ತ ನಾಲ್ಕು ದಿವಸದ ಜಾತ್ರೆ ಬಿದ್ದಂಗೋ ತಮ್ಮ ಈ ಜಾತ್ರೆ ಮುಗಿಸಿ ಹೋಗದ ಬಹಳ ಕಷ್ಟ ಐತೋ ತಮ್ಮ ಇದು ಮುಗಿಯದರಾಗ ಪುಣ್ಯದ ಬುತ್ತಿ ಕಟಗೋಳೋ ತಮ್ಮ ಯಮದೂತರ ಬಂದಗವೇನು ನಡೆಯೋದಿಲ್ಲ ತಮ್ಮ ಈಗಿನ ಕಾಲದಲ್ಲಿ ನಕ್ಕಲ ಸಾವ ಬರತೈತು ತಮ್ಮ ಸಾವು ಬರತೈತು ತಮ್ಮ ಹುಟ್ಟಿದ ಜೀವಿಗೆ ಸಾವು ಎಂದಿಗೆ ಬಿಟ್ಟಿಲ್ಲೋ ತಮ್ಮ ಹುಟ್ಟಿದ ಜೀವಿಗೆ ಸಾವು ಎಂದಿಗೆ ಬಿಟ್ಟಿಲ್ಲೋ ತಮ್ಮ ಅವರು ರಾಮನೇ ನಾ ನೋಡಲು ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ಹತ್ತು ಹದಿನಾರು ವರ್ಷಗಳಲ್ಲಿ ಹತ್ತು ಹದಿನಾರು ವರ್ಷಗಳಲ್ಲಿ ಹತ್ತು ತಾಯಿ ತಂದಿ ಮನೆಯಲ್ಲಿ ನೆನಪಾಗಿ ಬೆಳೆದಿ ತಾಯಿ ನೆನಪಾಗಿ ಕಣ್ಣೀರು ತಂದೆ ಅವರು ರಾಮನೇ ನಾನೋಡಲು ಬಂದೆ ತಾಯಿ ನೆನಪಾಗಿ ಕಣ್ಣೀರು ತಂದೆ ಈ ಬಾಗಿಲ ಮುಂದೆ ನನ್ನ ರಂಗೋಲಿ ಈ ಬಾಗಿಲ ಮುಂದೆ ನನ್ನ ರಂಗೋಲಿ ಬಾಗಿ ಹಾಕೋತಿದ್ದೆ ನನ್ನ ಥರದಲ್ಲಿ ರಂಗ ಮರೆಯಲವ್ವ ಈ ಮನಸ್ಸಿನಳು ನಾಚಿ ಹೋಗವದು ಅದು ಬಾಳಿನಲ್ಲಿ ರಂಗ ಮರೆಯಲವ್ವ ಈ ಮನ